ಈ ಒಂದು ಕಾರ್ಯಕ್ರಮ ಕೇಳ್ತಾ ಇರುವಂತಹ ಎಲ್ಲ ರೈತ ಬಂಧುವರಿಗೆ ನಮಸ್ಕಾರಗಳು. ಮುಖ್ಯವಾಗಿ ಈಗಾಗಲೇ ಹೇಳಿದ ರೀತಿ ಬಹಳಷ್ಟು ರೈತ ಬಂಧುವರು ನಮ್ಮಲ್ಲಿ ಬಂದಾಗ ಕೂಡ ಅಡಿಕೆ ತೋಟ ಮಾಡುವಂತ ಒಂದು ಆಸಕ್ತಿಯನ್ನು ಹೊಂದಿರ್ತಾರೆ. ಸಾಮಾನ್ಯವಾಗಿ ತಮ್ಗೆಲ್ಲ ತಿಳಿದೇ ಇದೆ, ಇವತ್ತಿನ ದಿನಗಳಲ್ಲಿ ಅಡಿಕೆ ತೋಟದ ಎಕರೆ ಅಂತ ಹೇಳ್ತೀವಿ ಅಂದ್ರೆ ಬಹಳಷ್ಟು. ಈಗ ನಮ್ಮ ಶಿವಮೊಗ್ಗ ಜಿಲ್ಲೆನೆ ತಗೊಂಡ್ರೆ ಸರಿಸುಮಾರು ಅಂದಾಜು ನೋಡ್ತಾ ಹೋದ್ರೆ ಒಂದು 80% ಅಡಿಕೆನೆ ಆವರಿಸಿಕೊಂಡಿದೆ. ಹಾಗಾಗಿ ಮುಖ್ಯವಾಗಿ ಅಡಿಕೆ ಮಾಡ್ಲಿಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಖಂಡಿತವಾಗಿ ಯಾವುದೇ ಒಬ್ಬ ರೈತರಿಗಾಗ್ಲಿ ಅಥವಾ ಯಾವುದೇ ಮನುಷ್ಯನಿಗಾಗ್ಲಿ ಆದಾಯ ಅನ್ನೋದು ಬಹಳ ಮುಖ್ಯ. ಇವತ್ತು ಆದಾಯ ಉತ್ತಮವಾಗಿ ಅಡಿಕೆಯಲ್ಲಿ ದೊರೀತಾ ಇರೋದ್ರಿಂದ, ಮತ್ತೆ ಇವತ್ತಿರುವಂತ ಲೇಬರ್ ಸಮಸ್ಯೆ ಇರೋದ್ರಿಂದ ಅನೇಕ ವಾಣಿಜ್ಯ ಬೆಳೆಗಳಲ್ಲಿ, ಉದಾಹರಣೆಗೆ ಏನು ನೀವು ಜೋಳ ಬೆಳಿತೀರಿ ಅದಕ್ಕೆಲ್ಲ ಹೋಲಿಸ್ಕೊಂಡ್ರೆ ನಿಮ್ಗೆ ಲೇಬರ್, ಅಥವಾ ಹಿಂದೆ ಎಲ್ಲ ನೀವು ನೋಡಿದ್ರೆ ಹೊಗೆ ಸೊಪ್ಪು ಬೆಳಿತಿದ್ರು, ಅಥವಾ ಇವತ್ ಭತ್ತ ಎಲ್ಲ, ಯಾಕಂದ್ರೆ ನಿಮ್ಗೆ ಕರೆಕ್ಟ್ ಟೈಮ್ಗೆ ಲೇಬರ್ ಸಿಕ್ಲಿಲ್ಲ ಅಂತ ಹೇಳಿದ್ರೆ ಪೂರ್ಣ ಬೆಳೆನೆ ನಾಶ ಆಗುವಂತ ಅವಕಾಶ ಇದೆ. ಜನ ಇದರಿಂದೆಲ್ಲ ಬೇಸತ್ತು ಇವತ್ತು ಒಂದು ಏನಂತ ಇದಾರೆ, ತೋಟದ ಬೆಳೆಗಳಿಗೆ ಹೋಗೋದು ಬಹಳ ಉತ್ತಮ ಅಂತ ಹೇಳ್ತಾ ಇದಾರೆ. ಅದರಲ್ಲೂ ಕೂಡ ನಾವು ಬಹಳಷ್ಟು ರೈತರಿಗೆ ಈಗಾಗಲೇ ಅಡಿಕೆ ಎಲ್ಲಾ ಕಡೆ ವಿಸ್ತಾರಗೊಂಡಿರೋದ್ರಿಂದ ಸಾಧ್ಯ ಆದಲ್ಲಿ ಅವರು ಬೇರೆ ಬೆಳೆಗಳಿಗೆ ಹೋಗೋದು ಉತ್ತಮ ಅಂತ ಹೇಳ್ತೀವಿ. ಉದಾಹರಣೆಗೆ ತೆಂಗಿನ ತೋಟ ಮಾಡೋರು ಇದಾರೆ, ಹಣ್ಣಿನ ತೋಟ ಮಾಡೋರು ಇದಾರೆ, ಅದು ಉತ್ತಮ ಅಂತ ಹೇಳ್ತೀವಿ. ಆದ್ರೆ ಖಂಡಿತವಾಗಿ 1/2 ಎಕರೆ 1 ಎಕರೆ ಇರುತ್ತಿಲ್ಲ, ನನ್ಗೆ ಅಡಿಕೆಯಲ್ಲೇ ಆದಾಯ ಹೆಚ್ಚು ಅನ್ನೋರಿಗೆ ಖಂಡಿತವಾಗಿ ಅದ್ರ ಬಗ್ಗೆ ತಾಂತ್ರಿಕ ಮಾಹಿತಿ ಕೊಡ್ತೀವಿ. ಮುಖ್ಯವಾಗಿ ಈಗಾಗಲೇ ನೀವು ಕೇಳದ ಹಾಗೆ ಯಾವ ರೀತಿ ಮಣ್ಣಿನ ಯಾವ ರೀತಿ ಇದಿರಬೇಕು ಅನ್ನೋದು ನೋಡೋದಾದ್ರೆ, ಬಹಳಷ್ಟು ಕಡೆ ಭತ್ತದ ಗದ್ದೆಯಲ್ಲಿ ಅಡಿಕೆ ತೋಟ ಮಾಡಬೇಕು ಅಂತ ಬರೋ ರೈತರು ನಮ್ಮಲ್ಲಿ ಹೆಚ್ಚಿದ್ದಾರೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಸರ್, ನೋಡಿದ್ರೆ ನೀವು ಭತ್ತದ ಗದ್ದೆ ಮಾಡುವಂತ ಮಣ್ಣು ಯಾವ ರೀತಿ ಇರುತ್ತೆ, ಅಟ್ಲ ಗದ್ದೆ ಮಾಡಿರ್ತೀವಿ ಅಂದ್ರೆ ನೀರನ್ನ ಹೆಚ್ಚು ಹಿಡಿದಿರುವಂತ ಮಣ್ಣು ಅಲ್ಲಿ ಇರ್ತದೆ. ಅಥವಾ ನೀವು ಆ ಭತ್ತದ ಹಂಗಾಮು ಮುಗಿದ ತಕ್ಷಣ ನೀವು ಅದ್ ನೋಡಿದ್ರೆ ಎಲ್ಲ ಬಿರುಕು ಬಿಟ್ಟಿರ್ತದೆ. ಅಂದ್ರೆ ಮಣ್ಣಿನ ಕಣಗಳು ಸಣ್ಣ, ಅಂದ್ರೆ ಮಣ್ಣು ಕಾಂಪ್ಯಾಕ್ಟ್ ಆಗಿರ್ತದೆ ಅಂತ ಹೇಳ್ಬೋದು. ಅಂದ್ರೆ ಅಲ್ಲಿ ನೀರನ್ನ ಹಿಡಿದಿಟ್ಕೊಳ್ಳುವಂತ ಶಕ್ತಿ ಇರುತ್ತೆ, ಆದ್ರೆ ಬೇರೆಗೆ ಉಸಿರಾಟದ ಸಮಸ್ಯೆ ನಮಗ್ ಕಂಡು ಬರ್ತಾ ಹೋಗ್ತದೆ. ಅಂದ್ರೆ ಮಣ್ಣು ಫಲವತ್ತಾಗಿದ್ರೂ ಕೂಡ ಒಂದೇ ಸಮಸ್ಯೆ ನಮಗ್ ಬರೋದು, ಬೇರಿನ ಉಸಿರಾಟ ಮತ್ತು ನೀರಿನ ಬಸಿಯುವಿಕೆ ಅಂತ ಹೇಳ್ತೀವಿ. ಮಣ್ಣಿನಲ್ಲಿ ಬೇರಿನ ಉಸಿರಾಟ ಮತ್ತು ನೀರು ಬಸಿಯುವಿಕೆ ಎರಡೂ ಕೂಡ ಅಡಿಕೆಯಲ್ಲಿ ಬಹಳ ಮುಖ್ಯ. ಹಾಗಾಗಿ ಒಂದು, ನಾವು ಜಮೀನಿನ ಆಯ್ಕೆ ಮಾಡಬೇಕಾದ್ರೆ ಉತ್ತಮವಾಗಿ ನೀರು ಬಸ್ತು ಹೋಗುವಂತ ಮಣ್ಣಿದ್ರೆ ಬಹಳ ಉತ್ತಮ. ಅಥವಾ ನೀವ್ ನಾಟಿ ಮಾಡ್ತೀವಿ ಅಂತ ಹೇಳಿದ್ರೆ ಸುತ್ತ ಟ್ರೆಂಚ್ ಹೊಡ್ಕೊಳಕ್ ಹೇಳ್ತೀವಿ, ಬಸಿಗಾಲುಗಳನ್ನ ಹೊಡೆದು ಬರುವಂತ ನೀರನ್ನ ಅಲ್ಲೇ ಅವಾಯ್ಡ್ ಮಾಡಿ ನಿಮ್ಮ ಜಮೀನ್ ನೀರನ್ನು ಕೂಡ. ಈಗ ಉದಾಹರಣೆಗೆ ಭತ್ತದ ಗದ್ದೆಗಳಲ್ಲಿ ನೀವು ನೋಡಿದ್ರೆ ಅಕ್ಕಪಕ್ಕದ ಗದ್ದೆಯಿಂದ ಬರೋ ನೀರೇ ಜಾಸ್ತಿ, ಮೇಲಿನ ಗದ್ದೆಯಿಂದ ಕೆಳಕ್ ಬರೋ ನೀರ್ ಜಾಸ್ತಿ. ನೀವು ಮೊದಲೇ ಒಂದು ಅಡ್ಡ ಟ್ರೆಂಚ್ ಹೊಡೆದು ಆ ನೀರು ನಿಮ್ ಜಮೀನಿಗೆ ಬರ್ದಂಗ ಹಂಗೆ ಹೊರಗೆ ಹೋಗಕ್ ಮಾಡಿದ್ರೆ ನೀವು 90% ನೀರ್ನ ಅವಾಯ್ಡ್ ಮಾಡ್ದಂಗೆ. ಅದಾದ್ಮೇಲೆ ನಿಮ್ಮ ಜಮೀನಲ್ಲಿ ಉಳಿಕೆ ಶೀತವನ್ನ ತೆಗಿಯಕ್ಕೆ ನೀವು ಬಸಿಗಾಲುವೆಗಳು ಪ್ರತಿ 18 ಅಡಿಗೆ ನೀವು ತೆಗೆದು ಅದ ನೀರನ್ನು ಹೊರಕ್ ಹಾಕೋದು, ಇದು ಬಹಳ ಮುಖ್ಯ. ಮತ್ತೆ ಇದ್ರ ಜೊತೆ ಜೊತೆಗೆ ಮಣ್ಣಿನ ಪರೀಕ್ಷೆ ಬಹಳ ಮುಖ್ಯ. ಮಣ್ಣಿನ ಪರೀಕ್ಷೆಯ ಮಹತ್ವ ಏನು, ಈಗಾಗಲೇ ಗೊತ್ತಿರೋ ಹಾಗೆ ಮಣ್ಣಿನ ರಸಸಾರ ಒಂದು ಬಹಳ ಮುಖ್ಯ. ಮಣ್ಣಿನ ರಸಸಾರ ಅಂದ್ರೆ ಈಗ ಮಕ್ಳು ಯಾವ ರೀತಿ ಸ್ಕೂಲ್ ಹೋಗೋ ಮಕ್ಳು 15 cm ಸ್ಕೇಲ್ ಉಪಯೋಗಿಸ್ತಾರೆ, ಆ ರೀತಿ 14 scaleದು pH ಅಂತ ಹೇಳ್ತೀವಿ. ಅಂದ್ರೆ 1 to 14 ಈ ಮಣ್ಣಿನ ರಸಸಾರ 1 to 14 ಏನು, ಒಂದಿದ್ರೆ ಅತಿ ಆಸಿಡಿಕ್ ಸಾಯಿಲ್ ಅಥವಾ ಅತಿ ಹುಳಿ ಮಣ್ಣು ಅಂತ ಹೇಳ್ತೀವಿ, ಅತಿ ಆಮ್ಲೀಯ ಮಣ್ಣು. ಅದೇ ನೀವು 14 ಕಡೆಗೆ ಹೋಗ್ತಾ ಹೋಗ್ತಾ ಕ್ಷಾರೀಯ ಮಣ್ಣು ಅಂತ ಹೇಳ್ತೀವಿ. ಮಧ್ಯದಲ್ಲಿ ಒಂದು 6.5-7.5 pH ಇದ್ರೆ ಅದನ್ನ ತಟಸ್ಥ ಮಣ್ಣು ಅಂತ ಹೇಳ್ತೀವಿ. ಈ 6.5-7.5 pH ಇರುವಂತ ಮಣ್ಣಿನಲ್ಲಿ ನಾವ್ ಏನೇ ಪೋಷಕಾಂಶ ಗಿಡಕ್ಕೆ ಕೊಟ್ಟರು ಕೂಡ ಅದನ್ನ ಹೀರ್ಕೊಳ್ಳುವಂತ ಕ್ಷಮತೆ ಹೆಚ್ಚಾಗಿರ್ತದ. ಈಗ ಉದಾಹರಣೆಗೆ ಎಲ್ಲಿ ಮಳೆ ಹೆಚ್ಚಿಗೆ ಬೀಳ್ತದೆ, ಉದಾಹರಣೆಗೆ ನಮ್ ಶಿವಮೊಗ್ಗದಲ್ಲಿ ತಗೊಂಡ್ರೆ ನೀವು ಸಾಗರ, ತೀರ್ಥಹಳ್ಳಿ, ಹೊಸನಗರ ಇಂಥ ಭಾಗದಲ್ಲಿ ನೀವು ನೋಡಿದ್ರೆ, ಅಥವಾ ಚಿಕ್ಕಮಂಗಳೂರು ಇಂಥ ಕಡೆ ನೋಡ್ತಾ ಹೋದ್ರೆ ಅತಿ ಹೆಚ್ಚು ಮಳೆ ಬೀಳೋ ಪ್ರದೇಶದಲ್ಲಿ ನಿಮ್ಗೆ ಎಲ್ಲ ಮಣ್ಣಿನಲ್ಲಿ ನೀರಿನ ಜೊತೆ ಎಲ್ಲ ಸವಕಳಿಯಾಗಿ ಮಣ್ಣು ಆಮ್ಲೀಯವಾಗ್ತಾ ಹೋಗ್ತಾ ಇರ್ತದೆ. ಅಲ್ಲೆಲ್ಲ ನೀವು ರಸಸಾರ ನೋಡಿದ್ರೆ 5-5.5 ಈ ರೀತಿ ಇರ್ತದೆ. ಅಂತ ಸಂದರ್ಭದಲ್ಲಿ ಕೆಲವೊಂದು ಪೋಷಕಾಂಶಗಳು ಹೆಚ್ಚಾಗ್ತವೆ, ಕಬ್ಬಿಣದಾಂಶ ಇರ್ಬೋದು, ಇವೆಲ್ಲ ಹೆಚ್ಚಾಗ್ತವೆ, ಬೋರಾನ್ ಕೊರತೆ, ಕ್ಯಾಲ್ಸಿಯಂ ಕೊರತೆ ಕಂಡು ಬರ್ತದೆ ನಮ್ಗೆ. ಅದೇ ರೀತಿ ನೀವು ನಮ್ ಬಯಲ್ಸೀಮೆಗೆ ಹೋಗ್ತಾ ಹೋಗ್ತಾ ಸುಣ್ಣದ ಕಲ್ಲು ಭೂಮಿ ಅಂತ ಹೇಳ್ತೀವಿ, ಆ ಸುಣ್ಣದ ಕಲ್ಲು ಭೂಮಿಯಲ್ಲಿ ನಿಮ್ಗೆ ಮಣ್ಣಿನ ರಸಸಾರ 8-8.5 ಹೋಗ್ತಾ ಇರ್ತದೆ. ಅಂತ ಸಂದರ್ಭದಲ್ಲಿ ಉಲ್ಟಾ ಕಬ್ಬಿಣದಾಂಶದ ಕೊರತೆ ಆಗ್ತದೆ, ಕ್ಯಾಲ್ಸಿಯಂ ಹೆಚ್ಚಾಗ್ಬೋದು, ಬೋರಾನ್ ಹೆಚ್ಚಾಗ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ಒಂದು ಸಂಪೂರ್ಣ ಪೋಷಕಾಂಶ ಒಂದು ಗಿಡಕ್ಕೆ ದೊರೆಯಲ್ಲ. ಹಾಗಾಗಿ ಇದನ್ನ ನಾವು ಅಡ್ಜಸ್ಟ್ ಮಾಡಕ್ಕೆ ಏನ್ ಮಾಡ್ತೀವಿ, ಮಣ್ಣಿನ ರಸಸಾರ ನೋಡ್ಕೊಂಡು ಸುಣ್ಣ ಬಳಸ್ಬೇಕು, ಜಿಪ್ಸಂ ಬಳಸ್ಬೇಕು ಅನ್ನೋದನ್ನ ನಾವು ನೋಡ್ಕೋಬೇಕು. ಉದಾಹರಣೆಗೆ ಮಣ್ಣು ಆಮ್ಲೀಯವಾಗಿತ್ತು ಅಂತ ಇಟ್ಕೊಳ್ಳಿ, ಉದಾಹರಣೆಗೆ ತೀರ್ಥಹಳ್ಳಿನ ಸಾಗರನ ಸಾಮಾನ್ಯವಾಗಿ ಆಮ್ಲೀಯ ಮಣ್ಣಿದ್ರೆ ಏನ್ ಮಾಡ್ತೀವಿ, ಅಲ್ಲಿ ನಮ್ಮ ರೈತ ಬಂದವರು ಪ್ರತಿ ವರ್ಷ ಸುಣ್ಣ, ಕೃಷಿ ಸುಣ್ಣ ಅಥವಾ ಡೊಲೊಮೈಟ್ ಸುಣ್ಣವನ್ನ ಬಳಸ್ತಾರೆ. ಏನಕ್ಕೆ ಬಳಸ್ತಾರೆ, ಯಾವ ಟೈಮಲ್ಲಿ ಬಳಸ್ತಾರೆ ನೋಡಿ, ಮಳೆ ಬರಕ್ ಪೂರ್ವವಾಗಿ ಗೊಬ್ಬರ ಹಾಕಕ್ 15-20 ದಿವಸ ಮುಂಚೆನೆ ಸುಣ್ಣವನ್ನ ಎರಚಿ ಅಥವಾ ಗಿಡದ ಸುತ್ತ ಹಾಕಿ 15-20 ದಿವಸ ಆದ್ಮೇಲೆ ರಸಗೊಬ್ಬರವನ್ನ ಕೊಡ್ತಾರೆ. ಏನಕ್ಕೆ ನೋಡಿ, ಆ ಸುಣ್ಣ ಕರಗಿ ಮಣ್ಣಿನ ರಸಸಾರ 5-5.5 6-6.5 ರೇಂಜ್ಗೆ ತರ್ತದ. ಅದು 6.5 ರೇಂಜ್ಗೆ ತಂದಾಗ ಅದ್ರ ನಂತರ ಇವ್ರು ಏನ್ ಗೊಬ್ಬರ ಕೊಡ್ತಾರೆ, ಅದನ್ನ ಗಿಡ ಉತ್ತಮವಾಗಿ ಬಳಸ್ಕೊಳಕ್ ಹೆಲ್ಪ್ ಆಗ್ತದೆ. ಅದೇ ರೀತಿ ನಮ್ ಬಯಲ್ಸೀಮೆ ರೈತರು ಎಲ್ಲಿ ರಸಸಾರ 7.5 ಇರ್ತದೋ ಅಂತ ಕಡೆ ಜಿಪ್ಸಮ್ ಬಳಸ್ತಾರೆ. ಆ ಜಿಪ್ಸಮ್ ಹಾಕಿ ತದನಂತರ ರಸಗೊಬ್ಬರ ನೀಡಿದಾಗ ಗಿಡ ಉತ್ತಮವಾಗಿ ಇರ್ಕೋತದೆ. ಆದ್ರೆ ಬಹಳಷ್ಟು ಕಡೆ ತಪ್ಪೇನಾಗ್ತಾ ಇದೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಯಾರೋ ಸಾಗರದಲ್ಲಿ ಇರೋರು, ಮಂಡ್ಯದಲ್ಲಿ ಇರೋರ್ಗ ಅಥವಾ ಹಾವೇರಿಯಲ್ಲಿ ಇರೋರ್ಗೆ ನಾವು ಸುಣ್ಣ ಹಾಕಿದೀವಿ ನೀವು ಹಾಕಿ ಚೆನ್ನಾಗಿ ಬರ್ತದೆ ಅಂತ ಹೇಳಿದಾಗ, ಆ ರೈತರು ಈಗಾಗ್ಲೇ ರಸಸಾರ 7 ಏನ್ ಮಾಡ್ತಾರೆ, ಮತ್ತೆ ಜಿಪ್ಸ ಏನು ಸುಣ್ಣ ಹಾಕ್ತಾರೆ. ಸುಣ್ಣ ಹಾಕ್ದಾಗ ಏನಾಗುತ್ತೆ, ರಸಾರ ಇನ್ನೂ ಜಾಸ್ತಿ ಆಗುತ್ತೆ, 7.5 ಇದ್ದು 8.5 ಹೋಗುತ್ತೆ, ಅವರೇ ಕೈಯಾರೆ ಹಾಳು ಮಾಡ್ತಾರೆ. ಇದನ್ನ ನಾವು ಹೆಚ್ಚಾಗಿ ಶುಂಠಿಯಲ್ಲಿ ನೋಡ್ತಾ ಇದ್ದೀವಿ. ಶುಂಠಿ ತಮ್ಗಾಗ್ಲೇ ಗೊತ್ತಿರಬಹುದು ಜನ ಸಂಪರ್ಕ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇಲ್ಲಿ ಸಾಗರದಲ್ಲಿರೋ ರೈತರು ಯಾರೋ ಹಾವೇರಿಯಲ್ಲಿರೋ ರೈತರು ನೀವು ಯಾವ ರೀತಿ ಮಾಡಿದ್ರಿ ಅಂತ ಕೇಳ್ಕೊತಾರೆ. ಈಗ ಸಾಗರ ಹಾವೇರಿಯಲ್ಲಿರೋ ಚೆನ್ನಾಗಿದ್ದ ನಾವು ಜಿಪ್ಸಮ್ ಹಾಕಿದ್ವಿ ಅಂತ ಹೇಳಿದ್ರೆ ಇವರು ಜಿಪ್ಸಮ್ ಹಾಕಕ್ ಹೋಗ್ತಾರೆ, ರಸಸಾರ ಕಮ್ಮಿ ಆಗ್ತದೆ. ಹಾಗಾಗಿ ಇದ್ರ ಬಗ್ಗೆ ನಮ್ಗೆ ಅರಿವು ಬಹಳ ಮುಖ್ಯ ಸರ್. ಹಾಗಾಗಿ ಈ ಮಣ್ಣಿನ ರಸಸಾರ ಒಂದು ಬಹಳ ಮುಖ್ಯ. ಇದ್ರ ಜೊತೆಗೆ ನಾವು ಮಣ್ಣಿನ ಪರೀಕ್ಷೆ ಮಾಡಿದಾಗ ಮಣ್ಣಿನಲ್ಲಿ ಯಾವ್ಯಾವ ಪೋಷಕಾಂಶಗಳ ಕೊರತೆ ಇದೆ, ಹೆಚ್ಚಾಗಿದೆ, ಇದನ್ನು ಕೂಡ ನಾವು ಒಂದು ತಿಳ್ಕೊಬಹುದು. ತಳಿಗಳ ಒಂದು ಆಯ್ಕೆಗೆ ಬಂದ್ರೆ, ಈಗ ಹೊಸದಾಗಿ ತೋಟ ಮಾಡ್ತಕ್ಕಂಥವರಿಗೆ ಯಾವ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು, ಹೆಂಗೆ ಅಂತ ಹೇಳ್ತೀರಾ ಸರ್ ಸ್ವಲ್ಪ? ಉತ್ತಮವಾದಂತ ಪ್ರಶ್ನೆ ಸರ್, ಯಾಕೆಂದ್ರೆ ನಮ್ಗೆ ಬಹಳಷ್ಟು ಪ್ರಶ್ನೆಗಳು ಇದ್ರ ಮೇಲೆ ಬರ್ತಾ ಇರ್ತದೆ. ಈಗ ಏನಾಗುತ್ತೆ, ಹೌದು, ಈಗ ಬಹಳಷ್ಟು ಕಡೆ ಏನಾಗ್ತಾ ಇದೆ, ಯೂಟ್ಯೂಬ್ ಇದೆಲ್ಲ ಬಂದ್ಮೇಲೆ ಈಗ ಯಾರೋ ಈಗಲೂ ನೆನ್ನೆ ತಾನೇ ಒಂದ್ ನಮ್ಗೆ ಫೋನ್ ಬಂತು, ಸರ್ ನಾವು ಮೋಹಿತ್ ನಗರ ತಳಿ ಬೆಳಿಬೇಕಂತಿದೀವಿ, ನಾವು SAS ತಳಿ ಬೆಳಿಬೇಕಂತಿದೀವಿ, ತೀರ್ಥಹಳ್ಳಿ ಬೆಳಿಬೇಕು ಅಂತಿದೀವಿ. ಫೋನ್ ಮಾಡಿದವ್ರು ಯಾರು, ಚನ್ನಗಿರಿ ರೈತರು. ನೋಡಿ ಸರ್, ಚನ್ನಗಿರಿ ವಾತಾವರಣ ಯಾವ ರೀತಿ ಇದೆ, ಉದಾಹರಣೆಗೆ ನೀವು ಚನ್ನಗಿರಿ ವಾತಾವರಣ ಶಿರ್ಸಿ ವಾತಾವರಣ ಗಮನಿಸಿದ್ರೆ ತಮ್ಗೆ ಏನ್ ಅನ್ಸುತ್ತೆ, ವಾತಾವರಣದಲ್ಲಿ ಟೆಂಪರೇಚರ್ ಉಷ್ಣತೆಯಲ್ಲಿ ನಮ್ಮ ಚನ್ನಗಿರಿ ಭಾಗದಲ್ಲಿ, ತರೀಕೆರೆ ಭಾಗದಲ್ಲಿ ಸ್ವಲ್ಪ ಹೆಚ್ಚಾಗಿರುತ್ತೆ. ಸ್ವಲ್ಪ ಅದನ್ನ ಯಾವ ರೀತಿ ಹೇಳ್ಬಂದ್ರೆ ನಮ್ಮ ಬಯಲ್ಸೀಮೆ ಅಂತ ಹೇಳ್ಬೋದು. ಅದೇ ನಾವು ಶಿರ್ಸಿ, ಹೊಸನಗರ, ಸಾಗರ, ತೀರ್ಥಹಳ್ಳಿ, ಇದನ್ನ ಏನ್ ಅನ್ಸುತ್ತೆ ನಿಮ್ಗೆ, ಮಲ್ನಾಡು, ಮಲ್ನಾಡು ಅಥವಾ ಅರೆ ಮಲ್ನಾಡು. ಅಂದ್ರೆ ಅಲ್ಲಿ ವಾತಾವರಣ ತಂಪಾದ ವಾತಾವರಣ ಇರ್ತದೆ, ಹೆಚ್ಚಿನ ಮಳೆ ಇರ್ತದೆ, ಆ ಒಂದು ವಾತಾವರಣವೇ ಬೇರೆ. ಅದೇ ನಮ್ಮ ನ್ಯಾಮತಿ, ಹೊನ್ನಾಳಿ, ತರೀಕೆರೆ, ಚನ್ನಗಿರಿ ಇಂಥ ಭಾಗದ ಅಥವಾ ಚಿತ್ರದುರ್ಗ, ಈ ವಾತಾವರಣವೇ ಒಂಥರ. ನೋಡಿ, ಅಡಕೆ ತಳಿಯನ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ, ನೋಡಿ ಅಡಕೆ ತಳಿಯಲ್ಲಿ ರಿಲೀಸ್ ಮಾಡಿರೋದ್ ಬಿಡಿ, ಅದ್ ನಂತರ ಹೇಳ್ತೀನಿ ನಾನು. ಮಂಗಳ, ಸುಮಂಗಳ, ಸರ್ವಮಂಗಳ ಇವೆಲ್ಲ ರಿಲೀಸ್ ಮಾಡಿದ್ದಾರೆ. ಬಟ್ ನ್ಯಾಚುರಲ್ ಆಗಿ, ಉದಾಹರಣೆಗೆ ತೆಂಗಲ್ಲೇ ತಗೊಂಡ್ರೆ ನೀವು ಅರ್ಸಿಕೆರೆ ಎತ್ತರ ತಳಿ ಅಥವಾ ತಿಪ್ಟೂರ್ ಎತ್ತರ ತಳಿ ಅಂತ ಹೇಳ್ತೀವಿ. ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರು ಬಯಲ್ಸೀಮೆ ಅದೇ ತಳಿ ಇರುತ್ತೆ. ಏನಕ್ಕೆ, ಆ ಒಂದು ಭೂ ಪ್ರದೇಶಕ್ಕೆ ಸೂಕ್ತವಾದಂತಹ ತಳಿ ತನ್ನಿಂತಾನೇ ಉಗಮವಾಗಿರ್ತದೆ, ಆ ತಳಿಯಲ್ಲಿಗೆ ಉತ್ತಮವಾಗಿ ಹೊಂದ್ಕೊಂಡಿರ್ತದೆ. ಆ ತಳಿಯನ್ನೇ ನಮ್ಮ ಹಿರಿಕರು ಏನ್ ಮಾಡ್ತಾರೆ, ಯಾವ ಮರ ಚೆನ್ನಾಗಿ ಕೊಡ್ತದೆ, ಯಾವ ತೋಟದಲ್ಲಿ ಕಾಯಿ ಚೆನ್ನಾಗಿರ್ತಾವ ಅದನ್ನೇ ಹಾಕುವಂತೂ ಬೆಳೀತಾ ಬಂದ್ರು. ಈ ತೆಂಗಿನ ಜಾತಿಗೆ ಸೇರಿದ ಇನ್ನೊಂದು ಬೆಳೆ ಅಂತ ಹೇಳಿದ್ರೆ ಅಡಿಕೆ. ಇದು ಕೂಡ ಪರಕೀಯ ಪರಾಗಸ್ಪರ್ಶ ಆಗ್ತದೆ, ಅಂದ್ರೆ ಕ್ರಾಸ್ ಪಾಲಿನೇಷನ್ ಅಂತ ಹೇಳ್ತೀವಿ. ಹಾಗಾಗಿ ನೀವು ಒಂದೇ ಗೊನೆಯಲ್ಲಿ ಒಂದ್ 500 ಕಾಯಿ ಬಂದು 500 ಗಿಡ ಮಾಡಿದ್ರುವೆ, 500 ಗಿಡ ಫಲ ಬಿಟ್ಟಾಗ 500 ಗಿಡನು ನಿಮ್ಗೆ ಒಂದೇ ತರ ಇರಲ್ಲ. ಕಾಯಿ ಸೈಜ್ 140 ಗ್ರಾಮ್ ಇದ್ರೆ 130 ಗ್ರಾಮ್ ಇರುತ್ತೆ, ಕಾರಣ ಪರಕೀಯ ಪರಾಗಸ್ಪರ್ಶ ಅಂತ ಹೇಳ್ತೀವಿ. ಹಾಗಾಗಿ ಸಣ್ಣ ಪುಟ್ಟ ವ್ಯತ್ಯಾಸ ನಿಮ್ಗೆ ಬಂದೇ ಬರ್ತದೆ. ಉದಾಹರಣೆಗೆ ತೆಂಗಲ್ ತಗೊಳ್ಳೋದಾದ್ರೆ, ನೀವೊಂದು ಅರಸಿಕೆರೆ ಎತ್ತರ ತಳಿ ತೋಟ ಒಂದ್ 100 ಗಿಡ ಇತ್ತು ಅಂತ ಹೇಳಿದ್ರೆ, 100 ಗಿಡದಲ್ಲಿ ನಿಮ್ಗೆ 40 ಕೆಂದ ಇರುವಂತ ಮರನು ಸಿಗ್ತವೆ, 40 ಹಸಿರು ಮರನು ಸಿಗ್ತವೆ, ಉದ್ದಕ್ಕಿರೋದು ಸಿಗುತ್ತೆ, ರೌಂಡ್, ಅಂದ್ರೆ ಅದರಲ್ಲೇ ಬಂದಿರುವಂತ ವೈವಿಧ್ಯತೆ ಅದು. ಅಡಿಕೆಯಲ್ಲೂ ಕೂಡ ಅದಕ್ಕೇನೆ, ನಮ್ ಹಿರಿಕರು ಒಳ್ಳೆ ಮರದಿಂದ ಗೋಟು, ಒಳ್ಳೆ ಮರದಿಂದ ಕಾಯಿ ತರ್ತಿರ್ಲಿಲ್ಲ, ಒಳ್ಳೆ ತೋಟದಿಂದ ಕಾಯಿ ತರ, ಒಳ್ಳೆ ತೋಟದಿಂದ ಗೋಟು ತರ್ತಿದ್ದ. ಅಂದ್ರೆ ಪರಕೀಯ ಪರಾಗಸ್ಪರ್ಶ ಆದ್ರೂ ಕೂಡ ಅಲ್ಲಿರುವಂತ ಒಳ್ಳೆ ಮರಗಳಿಂದನೇ ಪರಾಗ ಬಂದಿರುತ್ತೆ ಅನ್ನೋದೊಂದು ಉದ್ದೇಶ ಇತ್ತು. ಈಗ ನಿಮ್ಮ ಮುಖ್ಯವಾದ ಪ್ರಶ್ನೆ, ಯಾವ ತಳಿ ಆಯ್ಕೆ ಮಾಡ್ಕೋಬೇಕು ಅನ್ನೋ ಪ್ರಶ್ನೆಗೆ ಬರೋದಾದ್ರೆ, ನೋಡಿ ಇಷ್ಟೆಲ್ಲ ವಾತಾವರಣದಲ್ಲಿ ನೇಚರ್ ಅಂತ ಹೇಳ್ತೀವಿ, ತನ್ನದೇ ಒಂದು ಕಾರ್ಯನ ಅದು ಮಾಡಿರ್ತದೆ. ಅಂದ್ರೆ ಅದು ವರ್ಷಾನು ವರ್ಷಗಳ ಕಾಲ, ನಾವೆಲ್ಲ ನೆನ್ನೆ ಮೊನ್ನೆ ಬಂದವರು ಇರ್ಬೋದು, ಈ ಮರ 100 ವರ್ಷಗಳಿಂದ ಇರುವಂತದ್ದು. ಅಂದ್ರೆ ತನ್ನಲ್ಲಿ ಏನೇನು ತನ್ನ ವಾತಾವರಣಕ್ಕೆ ವೈವಿಧ್ಯತೆ ಬೇಕು, ತನ್ನಲ್ಲೇ ಮಾರ್ಪಾಡಬೇಕು, ಅದನ್ನ ಮಾಡ್ಕೊಂಡು ಬಂದಿರ್ತದೆ. ಹಾಗಾಗಿ ನನ್ನ ಸಲಹೆ ಏನಂತ ಹೇಳಿದ್ರೆ, ನಿಮ್ಮ ವಾತಾವರಣ ಯಾವ ರೀತಿ ಇದೆ, ನಿಮ್ಮ ವಾತಾವರಣಕ್ಕೆ ಸರಿಸಮನಾದಂತಹ ತಳಿಗಳು ಎಲ್ಲಿ ಬೆಳೀತವೆ ಅಂತ. ಈಗ ಉದಾಹರಣೆಗೆ ಒಬ್ಬರು ರೈತರು ಮಂಡ್ಯ ಜಿಲ್ಲೆಯಿಂದ ಅಥವಾ ಮೈಸೂರಿಂದ ನಾನು ತಗೋಬೇಕು ಅಂತ ಹೇಳಿದ್ರೆ, ಅವರು ಸಾಗರ ಶಿರ್ಸಿಯಲ್ಲಿ ತಗೊಳ್ಳೋದು ಸೂಕ್ತನೋ ಇಲ್ಲ ತರೀಕೆರೆ ಚನ್ನಗಿರಿಯಲ್ಲಿ ತಗೊಳ್ಳೋದು ಸೂಕ್ತನೋ, ಖಂಡಿತವಾಗಿ ಮಂಡ್ಯದ ವಾತಾವರಣ ನಿಮ್ಮ ಚನ್ನಗಿರಿಗೆ ಹೊಂತದೆ ಅಥವಾ ಮಂಡ್ಯದ ವಾತಾವರಣ ತರೀಕೆರೆಗೆ ಹೊಂತದೆ. ಆಗಾಗ ನೀವು ಬುಕ್ಕಾಂಬುದಿ ಅನ್ನೋ ತಳಿ ಉಪಯೋಗಿಸ್ಬೋದು, ಮೈದಾನ್ ಲೋಕಲ್ ತಳಿ ಉಪಯೋಗಿಸ್ಬೋದು, ತರೀಕೆರೆ ಲೋಕಲ್ ಅಂತ ಹೇಳ್ತೀವಿ, ಚನ್ನಗಿರಿ ಲೋಕಲ್, ಇಂಥ ತಳಿಗಳನ್ನ ನಾವು ಅಲ್ಲಿಗೆ ಸಜೆಸ್ಟ್ ಮಾಡ್ತೀವಿ. ಇದೇ ಚನ್ನಗಿರಿ ರೈತರು SAS ಅಂತ ಹೇಳಿದ್ರು, SAS ವೆರೈಟಿ ಉಪಯೋಗಿಸ್ಬೋದು ಸರ್ ಹೇಳ್ತಾ ಇದ್ರೆ ಚೆನ್ನಾಗಿ ಬರುತ್ತೆ ಅಂತ. SAS ಅಂದ್ರೆ ಶಿರ್ಸಿ ಅರೆಕನಟ್ ಸೆಲೆಕ್ಷನ್. ಶಿರ್ಸಿ ವಾತಾವರಣ ಚನ್ನಗಿರಿ ವಾತಾವರಣ ಅಲ್ಪ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಹಂಗಾಗಿ ನಾವು ಸಾಮಾನ್ಯವಾಗಿ ಬೇಡಿ ಅದು, ಅದ್ರ ಬದಲು ನಾನು ಈಗಾಗಲೇ ಹೇಳ್ದಂಗೆ ತರೀಕೆರೆ, ಬುಕ್ಕಾಂಬುದಿ, ಮೈದಾನ ಲೋಕಲ್, ಇಂಥ ತಳಿಗಳನ್ನ ತಾವು ಉಪಯೋಗ ಮಾಡಿ ಅಂತ ಹೇಳ್ತೀವಿ. ಅದೇ ರೀತಿ ಯಾವುದು ನಮ್ಮ ತೀರ್ಥಹಳ್ಳಿ ಲೋಕಲ್ ಇದೆ, ಸಾಗರ ಲೋಕಲ್ ತಳಿ ಇದೆ, ಅದನ್ನ ಆಯಾ ವಾತಾವರಣಕ್ಕೆ ಹೊಂದ್ಕೊಳ್ಳೋ ಅಂತ ಇದಕ್ಕೆ ನಾವು ಬಳಸ್ತಾ ಹೋಗ್ಬೇಕು. ಇದನ್ ಬಿಟ್ಟು ಮಂಗಳ, ಸುಮಂಗಳ, ಸರ್ವಮಂಗಳ ಇವೆಲ್ಲ ವೆರೈಟಿ ಬಂದಿದೆ. ಆದ್ರೆ ಬಹಳಷ್ಟು ಕಡೆ ನಮ್ ಬಯಲ್ಸೀಮೆಯಲ್ಲಿ ನೋಡ್ತಾ ಹೋದ್ರೆ ಅಡಿಕೆ ಬೇಯಿಸಕ್ ಕೊಡ್ತಾರೆ ನಮ್ ಕಡೆ. ಅಡಿಕೆ ಬೇಯಿಸಕ್ ಕೊಟ್ಟಾಗ ಸಾಮಾನ್ಯವಾಗಿ ಖರೀದಿದಾರ ಕೂಡ ಏನ್ ನೋಡ್ತಾರೆ, ಸಿಪ್ಪೆ ಸಣ್ಣ ಇರಬೇಕು, ಒಳಗಡೆ ಕಾಯಿ ದಪ್ಪ ಇರಬೇಕು. ಅಂತ ಸಂದರ್ಭದಲ್ಲಿ ನಾನು ತಂದು ಆ ಮಂಗಳ ತಳಿನೋ ಇದನ್ನೆಲ್ಲ ಹಾಕ್ತೇನೆ ಅಂತ ಹೇಳಿದ್ರೆ ಸಿಪ್ಪೆ ದಪ್ಪ ಇದ್ರೆ ಬೇರೆ ಅಡಿಕೆ 50 ರೂಪಾಯಿ ಕೊಡ್ತಾರೆ, ನಮ್ಗೆ ಬರೀ 40 ರೂಪಾಯಿ ಕೊಡ್ತಾರೆ, ಯಾಕಂದ್ರೆ ನಮ್ಮಲ್ಲಿ ಅದು ನಡೆಯಲ್ಲ ಸರ್ ಅಂತ ಹೇಳ್ತಾರೆ. ಅದೇ ರೀತಿ ನೀವು ಮಂಗಳೂರು ಅಥವಾ ಮಲ್ನಾಡ್ ಕಡೆ ಹೋದ್ರೆ ಅವ್ರು ಗೋಟ್ ಅಡಿಕೆ ಏನಾದ್ರು ಮಾಡ್ತಾ ಇದ್ರೆ ಸಿಪ್ಪೆ ದಪ್ಪ ಇರುವಂತ ತಳಿನ ಉಪಯೋಗಿಸ್ತಾರೆ. ಹಾಗಾಗಿ ನಾವು ಅದನ್ನ ಅವಶ್ಯಕತೆಗೆ ತಕ್ಕಂತೆ ನಮ್ಮ ವಾತಾವರಣಕ್ಕೆ ತಕ್ಕಂತೆ ನಾವು ತಳಿ ಆಯ್ಕೆಯನ್ನ ಮಾಡ್ಕೋಬಹುದು. ಡಾಕ್ಟರ್, ಈಗ ತಳಿ ಆಯ್ಕೆ ಆಯ್ತು, ಭೂಮಿ ತಯಾರಿಕೆಗೆ ಈಗ ಹೊಸದಾಗಿ ಏನು ತೋಟ ಮಾಡ್ಬೇಕಂತ ಹೇಳ್ತಾರೆ, ಭೂಮಿ ತಯಾರಿಕೆಗೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟ? ಭೂಮಿ ತಯಾರಿಕೆಯಲ್ಲಿ ಬಹಳ ಮುಖ್ಯವಾಗಿ ಸರ್ ನಾನು ಈಗಾಗಲೇ ನಿಮ್ಗೆ ಹೇಳದಂಗೆ ಮಣ್ಣಿನ ಪರೀಕ್ಷೆ ಅಥವಾ ಮಣ್ಣಿನ ನೀರು ಹಿಡಿಯುವಿಕೆ ಪ್ರಮಾಣ ಅದನ್ನೆಲ್ಲ ನಾವು ಮುಂಚಿತವಾಗಿ ಗಮನದಲ್ಲಿ ಇಟ್ಕೋಬೇಕು. ಆದ್ರೆ ನಾವು ಈಗಾಗಲೇ ಹೇಳದಂಗೆ ರೈತರನ್ನ ರಿಸ್ಟ್ರಿಕ್ಟ್ ಮಾಡೋದು ಬಹಳ ಕಷ್ಟ, ಯಾಕಂದ್ರೆ ಅವ್ರಿಗೆ ಈಗಿರೋದೇ 1 ಎಕರೆ, ಅದು ಭತ್ತದ ಗದ್ದೆಯಲ್ಲೇ ಇದೆ ಅಂದಾಗ ಅದರಲ್ಲೇ ಕೆಲವೊಂದು ಮಾರ್ಪಾಡನ್ನ ಮಾಡಿ ಅವ್ರು ಮಾಡ್ಕೊಳ್ಳೋ ಅಂತ ವ್ಯವಸ್ಥೆ ಕೂಡ ನಾವು ಮಾಡ್ಕೋಬೇಕಾಗುತ್ತೆ. ಉದಾಹರಣೆಗೆ ಬಸಿಗಾಲಿಗಳನ್ನು ತಗೊಂಡು ಅಥವಾ ಮಣ್ಣನ್ನ ಎತ್ತರ ಮಾಡ್ಕೊಂಡು ಈ ರೀತಿ ಕೂಡ ಮಾಡಬಹುದು. ಸಾಮಾನ್ಯವಾಗಿ ಉತ್ತಮವಾಗಿ ಉಳುಮೆ ಮಾಡಿ ಸಾಧ್ಯದಲ್ಲಿ ಜಮೀನ್ ಖಾಲಿ ಇದ್ದಂತ ಸಂದರ್ಭದಲ್ಲಿ ಒಂದು ಬೆಳೆ ನೀವು ದ್ವಿದಳ ಧಾನ್ಯವನ್ನಾದ್ರೂ ಬೆಳೆದ್ರೆ ಇನ್ನೂ ಒಳ್ಳೇದು. ಅಥವಾ ಹಸಿರೆಲೆ ಗೊಬ್ಬರ, ಡಯಾಂಚ, ಸೆಣಬು ಅಥವಾ ಅವರೆ, ಹುರುಳಿ ಇಂಥ ಬೆಳೆಗಳನ್ನ ಬೆಳೆದು ಹೂ ಬರೋ ಸಂದರ್ಭದಲ್ಲಿ ಮಣ್ಣಿಗೆ ಸೇರಿಸಿದ್ರೆ ಏನಾಗುತ್ತೆ, ನಿಮ್ಗೆ ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಅಂಶ ಕೂಡ ಸೇರುತ್ತೆ, ಅದ್ರ ಜೊತೆ ಜೊತೆಗೆ ಸಾರಜನಕ ಸ್ಥಿರೀಕರಣ ಕೂಡ ಆಗ್ತದೆ. ಒಂದು ಇದಾದ ನಂತರ ಉತ್ತಮವಾಗಿ ಉಳುಮೆ ಮಾಡ್ಕೊಂಡು ಸಾಮಾನ್ಯವಾಗಿ ನಾವೇನ್ ಹೇಳ್ತೀವಿ, ಎಲ್ಲಿ ಹೆಚ್ಚಿನ ಮಳೆ ಬರ್ತದೋ ಮುಂಗಾರಿನಲ್ಲಿ ಅಂತ ಸಂದರ್ಭದಲ್ಲಿ ನಾವು ನಾಟಿಯನ್ನ ಯಾವಾಗ್ಲೂ ಮಳೆ ನಿಂತ ನಂತರ ಮಾಡಬೇಕು ಅಂತ ಹೇಳ್ತೀವಿ. ಯಾಕಂದ್ರೆ ಮುಂಗಾರು ಹಿಂಗಾರು ಅತಿ ಹೆಚ್ಚಾಗಿ ಸುರಿಯುತ್ತೆ. ಉದಾಹರಣೆಗೆ ಆಗುಂಬೆ ತಗೊಂಡ್ರೆ ನಾನೇನಾದ್ರೂ ಮಳೆ ಬರಕ್ ಮುಂಚೆ ಇಮ್ಮೆಯಲ್ಲಿ ನಾಟಿ ಮಾಡ್ಬಿಟ್ರೆ ಮಳೆ ಮುಗಿಯೋಷ್ಟರೊಳಗೆ ನಂಗೆ ಗಿಡನೇ ಉಳಿದಿರಲ್ಲ, ನೀರು ಅತಿ ಹೆಚ್ಚಾಗಿ ನಿಂತ್ಕೊಂಡು. ಅಂತ ಸಂದರ್ಭದಲ್ಲಿ ಮಳೆ ನಿಂತ ನಂತರ ನಾಟಿ ಅಂತ ಹೇಳ್ತೀವಿ. ಬಯಲಸೀಮೆ ಅಥವಾ ನೀರಿನ ಕೊರತೆ ಎಲ್ಲಿರುತ್ತೋ ಅಂತ ಸಂದರ್ಭದಲ್ಲಿ ನಾವು ಮೇ ಜೂನ್ ಸೂಕ್ತ ಸಮಯ ಅಂತ ಹೇಳ್ತೀವಿ. ಉದಾಹರಣೆಗೆ ಮೇ ತಗೊಂಡ್ರೆ ನಿಮ್ಗಾಗಲೇ ಈಗ 2-3 ಹದ ಒಳ್ಳೆ ಮಳೆ ಆಗಿರುತ್ತೆ, ನೆಕ್ಸ್ಟ್ ಕೂಡ ಉತ್ತಮ ಮಳೆಯ ಮುಂಗಾರಿನ ನಿರೀಕ್ಷೆಯಲ್ಲಿ ಇರ್ತೀವಿ. ಇಂಥ ಸಂದರ್ಭದಲ್ಲಿ ನಾವು ನಾಟಿ ಮಾಡ್ಕೊಳ್ಳೋದು ಸೂಕ್ತ. ಅದಕ್ಕೆ ಯಾವ ರೀತಿ ಮಾಡಬೇಕು, ದಾಯ ಅಂತ ಹೇಳ್ತಾರೆ ಅಥವಾ ಆಯ ಅಂತ ಹೇಳ್ತಾರೆ ರೈತರು. ಅಂದ್ರೆ ಗಿಡದಿಂದ ಗಿಡಕ್ಕೆ ಸಾಲಿನಿಂದ ಸಾಲಿಗೆ ಎಷ್ಟು ಅಳತೆ ಬೇಕು ಅನ್ನೋದು ಬಹಳ ಮುಖ್ಯ. ನಾವು ಬಹಳಷ್ಟು ಕಡೆ ನೋಡಿದಾಗ ರೈತರು ತರಾವರಿ ದಾಯದಲ್ಲಿ ಮಾಡ್ತಾರೆ, ಬಟ್ ಸಾಮಾನ್ಯವಾಗಿ ನಾವು 9:9 ದಾಯ ಕೊಡಕ್ ಹೇಳಿ 9:9 ದಾಯ ಕೊಟ್ಟಾಗ ನೀವು 1 ಎಕರೆಗೆ ಸರಿಸುಮಾರು 548 ಗಿಡಗಳು ಕೂರ್ತವೆ ಅಂತ ನಾವು ಹೇಳ್ತೀವಿ. ಆದ್ರೆ ರೈತರ ತೋಟದಲ್ಲಿ ತಗೊಂಡಾಗ ಅಂಚು ಮೂಲೆ ಅದನ್ನ ಬಿಟ್ಟು ಒಂದು 500-540 ಗಿಡ ಅಂತ ಇಟ್ಕೋಬಹುದು ನಾವು. 500-540 ಗಿಡಗಳು 9:9 ದಾಯದಲ್ಲಿ ಕೂರ್ತವೆ 1 ಎಕರೆಯಲ್ಲಿ. ಅಂತ ಸಂದರ್ಭದಲ್ಲಿ ನಾವು 9:9 ದಾಯ ಮಾಡ್ಕೋಬಹುದು. ಗುಂಡಿ ತೆಗೆಯೋದು ಬಹಳ ಮುಖ್ಯ. ಗುಂಡಿ ತೆಗಿಬೇಕಾದ್ರೆ ಸಾಮಾನ್ಯವಾಗಿ 1.5 ಅಡಿ ಆಳ 1.5 ಅಡಿ ಅಗ್ಲ ಗುಂಡಿ ತೆಗಿಯಕ್ ನಾವು ಹೇಳ್ತೀವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಸೇರ್ಗುಂಡಿ ರೈತರು ಇದರಲ್ಲಿ ಸೇರ್ಗುಂಡಿ ಒಂದು ಪ್ರಚಲಿತದಲ್ಲಿದೆ. ಏನು ಸೇರ್ಗುಂಡಿ ಅಂತ ಹೇಳಿದ್ರೆ ಅಳತೆ ಮಾಡಕ್ ನಾವೇನ್ ಸೇರ್ ಉಪಯೋಗಿಸ್ತಿದ್ವ ಅದೇ ಸೈಜ್ದು ಗುಂಡಿ ತೆಗಿತಾರೆ. ಅಂದ್ರೆ ಆ ಪ್ಯಾಕೆಟ್ ನ ಬಿಚ್ಚಿದ್ರೆ ನೀವು ನೀಟಾಗಿ ಆ ಪ್ಯಾಕೆಟ್ ಅದ್ರೊಳಗೆ ಕೂರುತ್ತೆ, ಅಳ್ಳಾಡಲ್ಲ, ನೇರ ಅಂದ್ರೆ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಒಂದು 1.5 ಅಡಿ ಗುಂಡಿ ಅಗಲವಾಗಿ ತೆಗೆದಾಗ ಮಣ್ಣನ್ನು ತೆಗೆದಾಕ್ತೀರಿ, ಮೇಲ್ ಮಣ್ಣನ್ನ ಒಂದ್ ಕಡೆ ಹಾಕೊಳ್ಳಿ ಅಂತ ಹೇಳ್ತೀವಿ, ಮೇಲ್ಗಡೆ 1 ಅಡಿ ಮಣ್ಣನ್ನ, ಇನ್ ಮಿಕ್ಕಿದ್ರೆ ಹೊರಗಡೆ. ನೀವು ವಾಪಸ್ ಗಿಡ ಇಡಬೇಕಾದ್ರೆ ಮೇಲ್ ಮಣ್ಣನ್ನ ಕೆಳಕ್ ಹಾಕಿ ಗಿಡ ಇಟ್ಟು ಮಣ್ಣು ಮುಚ್ಚಿ ಅಂತ ಹೇಳ್ತೀವಿ. ಏನಕ್ಕೆ, ಮೇಲ್ ಮಣ್ಣು ಯಾವಾಗ್ಲೂ ಫಲವತ್ತಾದ ಮಣ್ಣು, ಆ ಮಣ್ಣು ಕೆಳಕ್ ಸೇರುತ್ತೆ ಒಂದು. ಮತ್ತೆ ನೀವು ಪ್ಯಾಕೆಟ್ ಇಟ್ಟ ನಂತರ ಕೂಡ ನಿಮ್ಗೆ ಹೆಚ್ಚು ಕಮ್ಮಿ 1/4 ಅಡಿ ಸುತ್ತ ನಿಮ್ಗೆ ಜಾಗ ಸಿಗುತ್ತೆ. ನೋಡಿ, ಆ ಮಣ್ಣನ್ನ ನೀವು ಆಗ್ಲೇ ಲೂಸ್ ಮಾಡಿರೋದ್ರಿಂದ ನೀವು ಆ ಒಂದು ಅಡಿಕೆ ಪ್ಯಾಕೆಟ್, 1 ವರ್ಷದ ಅಡಿಕೆ ಗಿಡದ ಪ್ಯಾಕೆಟ್ ನ ತೆಗೆದ್ರೆ ನೀವು ಬಿಳಿ ಬೇರ್ಗಳು ಕಾಣಿಸ್ತಾ ಇರ್ತಾವೆ ನಿಮ್ಗೆ. ನೋಡಿ, ಆ ಬಿಳಿ ಬೇರ್ಗಳು ಎಳೆ ಬೇರ್ಗಳು, ಹೆಚ್ಚು ಕಮ್ಮಿ ನಮ್ ಕೂದ್ಲಿಗಿಂತ ಸ್ವಲ್ಪ ದಪ್ಪನಾಗಿರ್ತವೆ. ಆದ್ರೆ ಅವೇ ಮುಖ್ಯವಾದಂತ ಬೇರು, ಏನನ್ನ ಹೀರ್ಕೊಳ್ಳಕ್ಕೆ ಮತ್ತೆ ಬೆಳ್ಕೊಂಡು ಹೋಗಕ್ಕೆಲ್ಲ ಅವೇ ಮುಖ್ಯವಾದ ಬೇರ್ಗಳು. ನೋಡಿ, ನೀವು ಮಣ್ಣನ್ನು ಲೂಸ್ ಮಾಡುವಂತ ಸಂದರ್ಭದಲ್ಲಿ ಅವೇನಾಗ್ತಾವೆ, ಸುಲಭವಾಗಿ ಹರಡ್ತಾ ಹೋಗ್ತವೆ. ಸುಲಭವಾಗಿ ಹರಡಿದಾಗ ಹೀರ್ಕೊಳ್ಳುವಂತದ್ ಸುಲಭ ಆಗುತ್ತೆ, ಪೋಷಕಾಂಶಗಳನ್ನ ಗಿಡದ ಬೆಳವಣಿಗೆ ಹೆಚ್ಚಾಗ್ತದೆ. ಅದೇ ರೀತಿ ನೀವು ಒಂದು ಸೇರ್ಗುಂಡಿ ಅಂತ ಹೇಳಿದ್ರೆ ನಾನಾಗ್ಲೇ ಹೇಳಿದಂಗೆ ಒಂದು ಬಾಟ್ಲು ಇದ್ರ ಸೇರ್ ಯಾವ ರೀತಿ ಇತ್ತು ಆ ರೀತಿ ಇರುತ್ತೆ. ಗಿಡ ನೀವು ಕೂರಿಸ್ತೀರಿ, ಸುತ್ತಮುತ್ತ ನಿಮ್ಗೆ ಕಾಂಕ್ರೀಟ್ ಆಗ್ತಂಗಾಗಿರುತ್ತೆ. ಆಗ ಬೇರ್ಗಳು ಅದರೊಳಗೆ ನುಗ್ಗಿ ಹೋಗಕ್ಕೆ ಅತಿ ಹೆಚ್ಚಿನ ಶಕ್ತಿ ವಹಿಸಬೇಕಾಗ್ತಿರುತ್ತೆ. ಹಂಗಾಗಿ 1.5 ಗುಂಡಿ ತೆಗೆದು ನೀವು ಗಿಡವನ್ನ ನಾಟಿ ಮಾಡಿದಲ್ಲಿ ಬಹಳ ಸೂಕ್ತ ಅಂತ ಹೇಳ್ಬೋದು. ಈಗ ಆರಂಭದ ಒಂದು ದಿನಗಳಲ್ಲಿ 1-8 ವರ್ಷ ನಾವು ಏನು ಫಲ ನಿರೀಕ್ಷೆ ಮಾಡದೆ ಇರಬಹುದು ಅಲ್ವಾ ಸರ್? ಇದರಲ್ಲಿ 1-6 ವರ್ಷ ಆದ್ರೆ ಈಗ ಈ 1-6 ವರ್ಷದ ಒಂದು ಸಮಯದಲ್ಲಿ ನಮ್ಗೆ ಯಾವುದು ಒಂದು ವರಮಾನ ಇರೋದಿಲ್ಲ, ಈ ಸಮಯದಲ್ಲಿ ಇದಕ್ಕೆ ಸೂಕ್ತವಾದ ಒಂದು ಅಂತರ್ಬೆಳೆ ತಾವು ತಿಳಿಸಬಹುದಾ? ಖಂಡಿತವಾಗಿ ಸರ್. ನೀವು ಹೇಳ್ದಂಗೆ ಈಗ ನಾಟಿ ಮಾಡದಂತ ಸಂದರ್ಭದಲ್ಲಿ ಮತ್ತೊಂದು ಮುಖ್ಯವಾದ ಅಂಶ ಹೇಳ್ಬೇಕಂತ ಹೇಳಿದ್ರೆ ನೀರಾವರಿ. ನೀರಾವರಿಯಲ್ಲಿ ಹನಿ ನೀರಾವರಿ ಆದ್ರೆ ಇದ್ದದ್ರಲ್ಲೇ ಬಹಳ ಒಳ್ಳೇದು. ಯಾಕಂದ್ರೆ ನೀರಿನ ಪ್ರಮಾಣ ಕಮ್ಮಿ, ಅಂದ್ರೆ ನೀರಿನ ಉಪಯೋಗಿಸೋದ ಕ್ಷಮತೆ, ವಾಟರ್ ಯೂಸ್ ಎಫಿಷಿಯನ್ಸಿ ಕೂಡ ಹೆಚ್ಚಾಗಿರ್ತದೆ. ಮತ್ತೆ ಅದ್ರ ಜೊತೆ ಜೊತೆಗೆ ರೈತರು ಹೆಚ್ಚಿನ ಬೆಳೆಗಳನ್ನು ಮ್ಯಾನೇಜ್ ಮಾಡಬಹುದು. ಹನಿ ನೀರಾವರಿ ಸ್ಪ್ರಿಂಕ್ಲರ್ ಕೂಡ ಉಪಯೋಗಿಸಬಹುದು. ಸ್ಪ್ರಿಂಕ್ಲರ್ ಅಲ್ಲಿ ಹನಿ ನೀರಾವರಿ ಕಂಪೇರ್ ಮಾಡಿದಾಗ ಸ್ವಲ್ಪ ಜಾಸ್ತಿ ನೀರು ಬೇಕಾಗುತ್ತೆ. ಮತ್ತೆ ಗಿಡ ಸಣ್ಣದಿರೋದ್ರಿಂದ ನಿಮ್ಗೆ ಹೆಚ್ಚಿಗೆ ನೀರು ಹೊಡೆಯೋದ್ರಿಂದ ಮಧ್ಯದಲ್ಲೆಲ್ಲ ಕಳೆಗಳು ಜಾಸ್ತಿ ಬೆಳೀತಾ ಹೋಗ್ತವೆ. ಹಂಗಾಗಿ ಅದೊಂದು ಗಮನ ಇಟ್ಕೊಂಡು ರೈತರು ಅವರವರ ಅವಶ್ಯಕತೆಗೆ ಮತ್ತೆ ಅನುಕೂಲಕ್ಕೆ ತಕ್ಕಂತೆ ಈ ನೀರಾವರಿ ಮಾಡಬಹುದು. ಆಯು ನೀರು ಪದ್ಧತಿಗಿಂತ ಈ ಎರಡು ಪದ್ಧತಿಗಳು ಬಹಳ ಉಪಯೋಗ ಆಗ್ತವೆ ಅಂತ ಹೇಳ್ಬೋದು. ಇನ್ನು ನೀವು ಹೇಳಿದಂತ ವಿಚಾರ ಬಹಳ ಮುಖ್ಯವಾದ ವಿಚಾರ. ಅಂದ್ರೆ ಸರಿಸುಮಾರು ಈಗೆಲ್ಲ ನಾವು ನೋಡ್ತಾ ಹೋದ್ರೆ 4-5 ವರ್ಷಕ್ಕೆ ಹೊಂಬಾಳೆ ಹೊಡಿತಾವ್ ರೈತರು ತೋಟಗಳಲ್ಲಿ. ತಾವ್ ಹೇಳದಂಗೆ ಕಮರ್ಷಿಯಲ್ ಅಥವಾ ಒಂದು ಉತ್ತಮವಾದ ಇಳುವರಿ ಶುರು ಆಗ್ಬೇಕಂದ್ರೆ ತಾವ್ ಹೇಳದಂಗೆ 6-7 ವರ್ಷ ಬೇಕೇ ಬೇಕು. ಇಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ವರಮಾನ ಇಲ್ಲದಂತ ಸಂದರ್ಭದಲ್ಲಿ ತೊಂದರೆಗಳು ಉಂಟಾಗ್ತವೆ. ಹಾಗಾಗಿ ಅಂತರ ಬೆಳೆಗಳು ಬಹಳ ಮುಖ್ಯವಾಗಿ ಮಾಡಬಹುದು. ಸಾಮಾನ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ನೀವು ನಾಟಿ ಮಾಡಿ 2 ವರ್ಷದವರೆಗೆ ಏನು ಬೆಳೆ ಇಲ್ಲ ಅನ್ನೋ ಲೆಕ್ಕದಲ್ಲೇನೆ ಅಡಿಕೆ ಇರುತ್ತೆ. ಅಂದ್ರೆ ಉತ್ತಮವಾದ ಸೂರ್ಯನ ಬೆಳಕು ಬೀಳ್ತಾ ಇರ್ತದೆ. ಹಾಗಾಗಿ ನೀವು ಬಯಲಲ್ಲಿ ಏನೇನು ಬೆಳೆ ಮಾಡ್ತೀರೋ ಖಂಡಿತವಾಗಿ ಎಲ್ಲಾ ಬೆಳೆಗಳನ್ನ ನೀವು ಮಾಡ್ತಾ ಹೋಗ್ಬೋದು. ಉದಾಹರಣೆಗೆ ಈಗ ನಂದು ಒಂದು 20-30 ಗುಂಟೆನೆ ಜಾಗ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ನೀವು ಅಲ್ಲಿ ತರಕಾರಿ ಮಾಡಿ, ಟೊಮ್ಯಾಟೊ, ಮೆಣಸಿನಕಾಯಿ, ಬೀನ್ಸ್ ಏನಿದೆ ಪ್ರತಿಯೊಂದು ತರಕಾರಿಗಳನ್ನ ನೀವು ಮಾಡಬಹುದು, ಖಂಡಿತವಾಗಿ ಮಾಡಬಹುದು. ನೀವು 2-3 ವರ್ಷ ಆಗ್ತಿದ್ದಂಗೆ ನಿಮ್ಗೆ ಅಡಿಕೆ ನೆರಳಾಗಕ್ಕೆ ಶುರು ಆಗ್ತದೆ. ಆ ನೆರಳಾದಂತ ಸಂದರ್ಭದಲ್ಲಿ ಬಹಳಷ್ಟು ತರಕಾರಿಗಳು ಸರಿಯಾಗಿ ಬರೋದಿಲ್ಲ. ಕಾರಣ ಏನು? ಯಾವುದೇ ಒಂದು ತರಕಾರಿಗೆ ಉತ್ತಮವಾದ ಸೂರ್ಯನ ಬೆಳಕು ಬಿದ್ದಾಗ ಫಲ ಹೆಚ್ಚಾಗಿ ಕಚ್ಚುತ್ತೆ. ಆದ್ರೆ ಸ್ವಲ್ಪ ಪಾರ್ಷಿಯಲ್ ಶೇಡ್ ಅಂತ ಹೇಳ್ತೀವಿ, ಸ್ವಲ್ಪ ನೆರಳಿದ್ರು ಬೆಳೆಯುವಂತ ಕೆಲವೊಂದು ಬೆಳೆ ಅಂತ ಹೇಳಿದ್ರೆ ಬೀನ್ಸ್, ಮೀಟ್ರಲ್ಸ್ ಅಂದೆ ಇಂತ, ಅಥವಾ ಸೊಪ್ಪುಗಳು, ಇಂಥ ಬೆಳೆಗಳನ್ನು ಮಾಡಬಹುದು. ಇದು ತರಕಾರಿ ಆಯ್ತು, ಅಥವಾ ಶುಂಠಿ, ಅರಿಶಿನ ಇಂಥವನ್ನು ಕೂಡ ನೀವು ಮಾಡಬಹುದು. ಆದ್ರೆ ಬಹಳಷ್ಟು ಜನ ರೈತರಲ್ಲಿ ಏನ್ ಉದ್ದೇಶ ಇರ್ತದೆ ಅಂತ ಹೇಳಿದ್ರೆ ಅಡಿಕೆನೂ ಚೆನ್ನಾಗ್ಬೇಕು, ಅಡಿಕೆಗೂ ಅದು ಪೂರಕವಾಗಿ ಕೆಲಸ ಮಾಡಬೇಕು, ಮತ್ತೆ ನಾನು ಪದೇ ಪದೇ ಉಳಿಸಬಾರ್ದು, ನನಗೆ ಬಹಳಷ್ಟು ವರ್ಷ ಒಂದೇ ಬೆಳೆ ಮೇಂಟೈನ್ ಮಾಡಬೇಕು, ಪ್ಲಸ್ ಅದರಿಂದ ಆದಾಯನೂ ಬರಬೇಕು. ಅಂದ್ರೆ ಅಡಿಕೆನೂ ಅದು ಚೆನ್ನಾಗಿ ನೋಡ್ಕೋಬೇಕು, ನಂಗೆ ವರಮಾನ ಬರಬೇಕು ಅಂತ ಹೇಳೋದಾದ್ರೆ ಮುಖ್ಯವಾಗಿ ನಾವು 2-3 ಬೆಳೆಗಳನ್ನ ನಾವು ಪಟ್ಟಿ ಮಾಡಬಹುದು ನಮ್ಮ ವಾತಾವರಣಕ್ಕೆ ಸೂಕ್ತ ಅನ್ನೋದ್ರು. ಅತಿ ಹೆಚ್ಚು ಮಳೆ ಬೀಳೋ ಪ್ರದೇಶದಲ್ಲಿ ಕೆಲವೊಂದು ತೊಂದರೆಗಳಿರ್ತವೆ. ಉದಾಹರಣೆಗೆ ನಾವು ನುಗ್ಗೆ ಹಾಕಕ್ಕಾಗಲ್ಲ, ಇಂಥ ಒಂದು ಸಂದರ್ಭ. ಸಾಮಾನ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಮೊದಲನೇದು ಬಾಳೆ, 2ನೇದು ಪಪ್ಪಾಯ, 3ನೇದು ನುಗ್ಗೆ. ಇವು ಮೂರನ್ನ ಹೇಳಕ್ ಮುಖ್ಯ ಕಾರಣ ಏನಂತ ಹೇಳಿದ್ರೆ ಬಹಳಷ್ಟು ಇವತ್ತು ತೋಟ ಮಾಡ್ತಾ ಇರುವಂತ ವ್ಯಕ್ತಿಗಳನ್ನ ನೋಡಿದಾಗ ಕೆಲವರು ಏನೋ ಒಂದು ಕೆಲಸದಲ್ಲಿ ಇರೋರಾಗ್ತಾರೆ, ಊರು ಬಿಟ್ಟು ಬೇರೆ ಇನ್ನೊಂದು ಉದ್ಯೋಗ ಮಾಡಿ ಊರಿನಲ್ಲಿರುವಂತ ತೋಟ ಮಾಡ್ಬೇಕನ್ನೋರು ಇರ್ತಾರೆ. ಇನ್ನು ಕೆಲವೊಬ್ರು ನನ್ನ ಬೇರೆ ಜಮೀನಲ್ಲಿ ನಾನು ಅಲ್ಲೇ ತರಕಾರಿ ಮಾಡ್ತೇನೆ ಸರ್, ಇದ್ರಲ್ಲಿ ಏನಾದ್ರೂ ನಾನು ಸ್ವಲ್ಪ ಮೇಂಟೈನ್ ಮಾಡುವಂತದ್ದು ಅಂತಿರ್ತಾರೆ. ಹಾಗಾಗಿ ನಾವು ಮುಖ್ಯವಾಗಿ ಈ ಬೆಳೆಗಳು, ನಾನೇನು ಬಾಳೆ, ನುಗ್ಗೆ, ಪಪ್ಪಾಯ ಹೇಳಿದೆ, ಇದನ್ನ ನರ್ಸ್ ಕ್ರಾಪ್ ಅಂತ ಹೇಳ್ತೀವಿ. ನರ್ಸ್ ಕ್ರಾಪ್ ಅಂದ್ರೇನು ಅಂದ್ರೆ ಆ ಹೊಸದಾಗಿ ನಾವು ನಾಟಿ ಮಾಡಿದಂತ ಸಂದರ್ಭದಲ್ಲಿ 1-2 ಅಥವಾ 3 ವರ್ಷಗಳ ಕಾಲ ನಮ್ಮ ಮುಖ್ಯ ಬೆಳೆಗಳನ್ನ ಕಾಪಾಡಿಕೊಂಡು ಅದಕ್ಕೂ ಪೂರಕ ವಾತಾವರಣ ಕಲ್ಪಿಸ್ಕೊಟ್ಟು ಆದಾಯ ಕೊಡುವಂತ ಬೆಳೆನ ನಾವು ನರ್ಸ್ ಕ್ರಾಪ್ ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ ನೀವು ಬಾಳೆ ತಕೊಂಡ್ರೆ ನಾಟಿ ಮಾಡೋದು ಬಹಳ ಮುಖ್ಯ. ಯಾವ ರೀತಿ? ಈಗ ಉದಾಹರಣೆಗೆ ಒಂದೊಂದೇ ಬೆಳೆ ಹೇಳ್ಕೊಂತ ಹೋಗೋಣ. ಈಗ ಬಾಳೆ ಮಾಡೋದಾದ್ರೆ ನಾವು ಸಾಮಾನ್ಯವಾಗಿ ಈಗ 9-9 ಅಡಿ ಸಾಲು ಅಂತ ಹೇಳಿದೆ. ಸಾಮಾನ್ಯವಾಗಿ ರೈತರು ಮಾಡೋ ತಪ್ಪೇನಂತ ಹೇಳಿದ್ರೆ ಅಡಿಕೆ ಸಾಲೊಳಗೇನೆ ಬಾಳೆ ನಾಟಿ ಮಾಡ್ತಾರೆ. ಅಂದ್ರೆ ಅಡಿಕೆ ಬಾಳೆ, ಅಡಿಕೆ ಬಾಳೆ, ಅಡಿಕೆ ಬಾಳೆ ಹಿಂಗ್ ನಾಟಿ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ 9 ಅಡಿ ಆದ್ಮೇಲೆ ಇನ್ನೊಂದು ಅಡಿಕೆ ಸಾಲು ಸಿಗುತ್ತೆ, ಅಲ್ಲೂ ಅಡಿಕೆ ಬಾಳೆ. ಅಂದ್ರೆ ಅಡಿಕೆಯಿಂದ ಬಾಳೆಗೆ 4-4.5 ಅಡಿ ಗ್ಯಾಪ್ ಸಿಗುತ್ತೆ, ಮತ್ತೆ ನಿಮ್ಗೆ ಬಾಳೆಯಿಂದ ಬಾಳೆಗೆ 9 ಅಡಿ ಗ್ಯಾಪ್ ಆಗುತ್ತೆ. ಅಂದ್ರೆ ಮಧ್ಯೆ 9 ಅಡಿ ಜಾಗ ಖಾಲಿ ಇರೋದ್ರಿಂದ ಏನನ್ಸುತ್ತೆ, ರೋಡ್ ಹೊಡ್ಕೋಬಹುದು, ಎಕ್ಸ್ಟ್ರಾ ಡ್ರಿಪ್ ಲೈನ್ ಹಾಕೋಂಗಿಲ್ಲ, ಈ ಉದ್ದೇಶದಲ್ಲಿ ಮಾಡ್ತಾರೆ. ಆದ್ರೆ ಈ ಏಲಕ್ಕಿ ಬಾಳೆ, ಪುಟ್ ಬಾಳೆ ಮಾಡಿದಂತ ಸಂದರ್ಭ ಬಹಳಷ್ಟು ರೈತರಿಗೆ ಅನುಭವ ಕೂಡ ಆಗಿರ್ತದೆ. ಬಹಳಷ್ಟು ರೈತರು ಭಾಷೆಯಲ್ಲಿ ಕೂಡ ಅವ್ರು ಹೇಳೋದು, ಸರ್ ಇಲ್ಲ ಬಾಳೆ ಹಾಕಿದ್ರೆ ಅಡಿಕೆ ಹಾಳಾಗುತ್ತೆ ಅಂತ ಹೇಳ್ತಾರೆ. ಅವ್ರು ಹೇಳೋದು ತಪ್ಪಲ್ಲ. ಏನಕ್ಕೆ ಕಾರಣ? ಈ ರೀತಿ ನೀವು ಅಡಿಕೆ ಸಾಲಿನಲ್ಲೇ ಬಾಳೆ ಮಾಡಿದಾಗ ಏನಾಗುತ್ತೆ ನೋಡಿ, ಅಡಿಕೆ ಕೂಡ ಸೂರ್ಯನ ಬೆಳಕು ಬಯಸುವಂತ ಬೆಳೆ, ಬಾಳೆ ಕೂಡ ಸೂರ್ಯನ ಬೆಳಕು ಬಯಸುವಂತ ಬೆಳೆ. ಈಗ ಬಾಳೆ 1 ವರ್ಷ ಆದ್ಮೇಲೆ ನೀವು ನೋಡಿದ್ರೆ ಮೊದಲನೇ ಬೆಳೆ ಒಂದು ಏಲಕ್ಕಿ ಬಾಳೆ, ಪುಟ್ಟ ಬಾಳೆ ಅಂತ ತಗೊಂಡ್ರೆ ನೀವು ಸುಮಾರು 10-11 ಅಡಿ ಬೆಳೆಯುತ್ತೆ. ಆಗ ಅಡಿಕೆ ನಿಮ್ದು ಸಣ್ಣದಿರುತ್ತೆ. ಮತ್ತೆ ಕೂಳೆ ಬೆಳೆ ಅಂತ ಹೇಳ್ತೀವಿ, ರೊಟೂನ್ ಕ್ರಾಪ್. ಎರಡನೇ ಬೆಳೆ ಬಿಟ್ಟಾಗ ಎರಡನೇ ಬೆಳೆ ಇನ್ನೂ ಎತ್ತರಕ್ಕೆ ಬೆಳೀತಾ ಹೋಗುತ್ತೆ. ಯಾವುದು? ಬಾಳೆ. ಆ ಸಂದರ್ಭದಲ್ಲಿ ಅಡಿಕೆಗೂ ಬಾಳೆಗೂ ನಿಮ್ಗೆ ಬಿಸಿಲಿಗೆ ಕಾಂಪಿಟೇಷನ್ ಶುರು ಆಗುತ್ತೆ. ಹಾಗಾಗಿ ಕಾಂಪಿಟೇಷನ್ ಅಲ್ಲಿ ಏನ್ ಮಾಡುತ್ತೆ, ಅಡಿಕೆನೂ ಬೇಗ ಬೆಳೆಯಕ್ ಶುರು ಮಾಡುತ್ತೆ, ಬಾಳೆನೂ ಬೆಳೆಯಕ್ ಶುರು ಮಾಡುತ್ತೆ, ಎತ್ತರ ಎತ್ತರ ಬೆಳ್ಕೊಂಡು ಹೋಗುತ್ತೆ. ಆವಾಗ ನೀವು 1-2 ವರ್ಷ ಆದ್ಮೇಲೆ ಬಾಳೆ ಕಟಾವ್ ಮಾಡಿ ನೀವು ಅಡಿಕೆ ತೋಟ ನೋಡಿದ್ರೆ ಒಳ್ಳೆ ಕಬ್ಬಂಜಲ ಬೆಳೆದಂಗ್ ಬೆಳೆದಿರ್ತಾವ, ಸಣ್ಣ ಎತ್ತರ ಬೆಳೆದಿರ್ತಾವ, ಇಂಟರ್ ನೋಡ್ ಅಂತ ಹೇಳ್ತೀವಿ. ಅಂದ್ರೆ ಗಣ್ಣಿಂದ ಗಣ್ಣಿಗೆ ಉದ್ದ ಜಾಸ್ತಿ ಎಕ್ಸ್ಟೆಂಡ್ ಆಗ್ತಾ ಹೋಗಿರುತ್ತೆ. ಕಾರಣ ಏನು? ಬಿಸಿಲಿನ ಹುಡುಕಾಟದಲ್ಲಿ ಗಿಡ ಬೆಳೀತಾ ಹೋಗುತ್ತೆ. ಅದಕ್ಕೆ ನಾವು ಸಜೆಸ್ಟ್ ಮಾಡೋದೇನಂತ ಹೇಳಿದ್ರೆ, ನೀವು ಏಲಕ್ಕಿ ಬಾಳೆ ಮಾಡ್ತೀರಿ ಅಂತ ಹೇಳಿದ್ರೆ 4 ಅಡಿಕೆ ಗಿಡದ ಮಧ್ಯೆ ಒಂದು ಬಾಳೆ ಗಿಡ ನಾಟಿ ಮಾಡಿ. 4 ಅಡಿಕೆ ಗಿಡ ಅಂದ್ರೆ 2 ಸಾಲು ಅಡಿಕೆ ತಗೊಂಡ್ರೆ 4 ಅಡಿಕೆ ಗಿಡದ ಮಧ್ಯೆ ಸಮ ಮಧ್ಯದಲ್ಲಿ ನೀವು ಒಂದು ಬಾಳೆ ಗಿಡ ನಾಟಿ ಮಾಡಿದ್ದೆ, ಒಂದು ಎಕ್ಸ್ಟ್ರಾ ಡ್ರಿಪ್ ಲೈನ್ ಬಿಟ್ಕೊಳ್ಳಿ. ಎಕ್ಸ್ಟ್ರಾ ಡ್ರಿಪ್ ಲೈನ್ ಆಯ್ತು. ಬಹಳ ಜನ ರೈತರದು ವಾದ ಏನಿರ್ತದೆ ಅಂತ ಹೇಳಿದ್ರೆ 2 ಅಡಿಕೆ ಸಾಲು ಮಧ್ಯೆ ನಮ್ಮ ಬೆಳೆ ಮಾಡ್ಬಿಟ್ರೆ ರೋಡ್ ಹೊಡೆಯಕ್ಕಾಗಲ್ಲ, ಕಳೆ ಅವಾಯ್ಡ್ ಮಾಡೋಕ್ಕಾಗಲ್ಲ. ಖಂಡಿತ ನಿಜ, ನಾನು ಒಪ್ಕೋತೀನಿ. ಆದ್ರೆ ನೀವು ಎಲ್ಲಿವರೆಗೂ ರೋಡ್ ಹೊಡಿತೀರಿ? ಒಂದು ಬಾಳೆ ಗಿಡ 4 ತಿಂಗಳವರೆಗೂ ರೋಡ್ ಹೊಡಿಬಹುದು. 5ನೇ ತಿಂಗಳಿಂದ ಏನಾಗುತ್ತೆ, ಅದ್ರ ಬೇರ್ಗಳು ಮಧ್ಯದಲ್ಲೆಲ್ಲ ಹರಡಕ್ಕೆ ಶುರು ಆಗ್ತದೆ. ನೀವು ಅಂತ ಸಂದರ್ಭದಲ್ಲಿ ರೋಡ್ ಹೊಡೆದ್ರೆ ಬಾಳೆ ಗಿಡಕ್ಕೆ ಕೂಡ ತೊಂದರೆ ಆಗ್ತದೆ. ಅದೇ ನೀವು 4 ಅಡಿಕೆ ಗಿಡದ ಮಧ್ಯದಲ್ಲಿ ನಾನು ಹೇಳಿದಾಗ ನಾಟಿ ಮಾಡಿದಾಗ ಏನಾಗುತ್ತೆ, ನೀವು ಆ ಬಾಳೆ ಗಿಡ ಮೂರ್ನಾಲ್ಕು ತಿಂಗಳು ಬೆಳೆಯುವವರೆಗೆ ನೀವು ಕಳೆ ನಿರ್ವಹಣೆ ಸ್ವಲ್ಪ ಸಮಸ್ಯೆ ಆಗ್ಬಹುದು. ಅದಾದ ನಂತರ ಒಂದ್ಸರಿ ಅಡಿಕೆ ಗಿಡ ನೆರಳಾಗಕ್ ಶುರು ಆಯ್ತು ಅಂದ ತಕ್ಷಣ ನಿಮ್ಗೆ ನಾಲ್ಕು ಅಡಿಕೆ ಗಿಡದ ಮಧ್ಯೆ ಅತಿ ಹೆಚ್ಚ ಕಳೆ ಬೆಳೆಯಕ್ ಅದ್ ಬಿಡೋದೇ ಇಲ್ಲ. ಮತ್ತೆ ಅದ್ರ ಜೊತೆ ಜೊತೆಗೆ ಅಡಿಕೆಗೂ ಕೂಡ ಅದು ಕಾಂಪೀಟ್ ಮಾಡಲ್ಲ ನಿಮ್ಗೆ. ಅಡಿಕೆಗೆ ಬೇಕಾದಷ್ಟು ಬಿಸಿಲು ಅದಕ್ಕೆ ಬೀಳ್ತಾ ಇರತ್ತೆ, ಬಾಳೆಗೆ ಬೇಕಾದಷ್ಟು ಬಿಸಿಲು ಅದಕ್ಕೆ ಬೀಳ್ತಾ ಇರತ್ತೆ. ಬಟ್ ಈ ಪಶ್ಚಿಮ ಅಥವಾ ದಕ್ಷಿಣ ಅಭಿಮುಖ ಬಿಸಿಲು ಅಂತ ಏನ್ ಹೇಳ್ತೀವಿ, ಅಡಿಕೆ ಕಾಂಡ ಸೀಳುತ್ತಲ್ಲ ಆ ಬಿಸಿಲನ್ನ ಈ ಬಾಳೆ ಅವಾಯ್ಡ್ ಮಾಡ್ತಾ ಹೋಗುತ್ತೆ ನಿಮ್ಗೆ. ಸೊ ಹಂಗಾಗಿ ನಿಮ್ಗೆ ಇದನ್ನ ಬಾಳೆನ ಈ ರೀತಿ ನಾಟಿ ಮಾಡಿದಾಗ ಖಂಡಿತವಾಗಿ ಕನಿಷ್ಠ ಪಕ್ಷ ರೈತರು ಎರಡರಿಂದ ಮೂರು ಬೆಳೆ ಬಾಳೆನೂ ತಗೋಬಹುದು. ಆ ಬಾಳೆ ಮುಗಿದು ಪೂರ್ತಿ ಕಟಾವು ಮುಗಿಯೋಷ್ಟೊಳಗೆ ಹೆಚ್ಚು ಕಮ್ಮಿ ನಿಮ್ಗೆ ಅಡಿಕೆಯಲ್ಲಿ ಹೊಂಬಾಳೆ ಹೊಡೆಯೋ ಹಂತಕ್ಕೆ ಅದು ಎದ್ದು ಕೂಡ ನಿಂತಿರುತ್ತೆ. ಮತ್ತೆ ಇದನ್ನ ಇನ್ನೊಂದು ನೀವು ಎಕನಾಮಿಕ್ಸ್ ಅಲ್ಲಿ ನೀವು ದುಡ್ಡಿನ ಲೆಕ್ಕಾಚಾರದಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಹೆಚ್ಚು ಕಮ್ಮಿ ಒಂದ್ ಎಕರೆ ಅಡಿಕೆನ ನೀವು ಎರಡೂವರೆ ಮೂರು ತಿಂಗಳ ಒಂದ್ಸರಿ ರೋಟ್ ಓಡಿಸಬೇಕು. ಒಂದ್ ಎಕರೆ ನೀವು ರೋಟ್ ಹೊಡಿಬೇಕಂದ್ರೆ ಕನಿಷ್ಠ ಪಕ್ಷ ಮೂರ್ ಗಂಟೆ ಟೈಮ್ ಬೇಕು. ಮೂರ್ ಸಾವಿರ ರೂಪಾಯಿ ದುಡ್ಡು ವೇಸ್ಟ್, ವರ್ಷಕ್ಕೆ ಎಷ್ಟಾಯ್ತು 12,000 ರೂಪಾಯಿ ಹಣ ವೇಸ್ಟ್. ಪ್ಲಸ್ ಒಂದ್ ಟ್ರಾಕ್ಟರ್ ನೀವು ಒಳಗೆ ತಗೊಂಡೋದ್ರಿ ಅಂತ ಹೇಳಿದ್ರೆ ಎರಡರಿಂದ ಮೂರ್ ಮರಕ್ಕೆ ಡ್ಯಾಮೇಜ್ ಕೂಡ ಆಗುತ್ತೆ ಉಳ್ಬೇಕಾದ್ರೆ. ನೋಡಿ ಈಗ ನಿಮ್ಗೆ ಆ ದುಡ್ಡು ಉಳಿತು, ಬಾಳೆಯಿಂದ ಉತ್ತಮವಾದ ಆದಾಯ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ನಾನ್ ಹೇಳೋದೇನಂತ ಹೇಳಿದ್ರೆ ಬಾಳೆ ಹಾಕದ ಮೇಲೆ ಯಾವುದೇ ಕಾರಣಕ್ಕೂ ಲಾಸ್ ಅನ್ನೋದಿಲ್ಲ. ಹಿರಿಯರ್ ಗಾದೆ ಹೇಳಂಗೆ ಬಡತನ ಬಂದಾಗ ಬಾಳೆ ಬೆಳೆ ಅಂತ ಹೇಳ್ತಾರೆ. ಅಂದ್ರೆ ಆ ಬಾಳೆ ಹಾಕಿದಾಗ ನಿಮ್ಗೆ ಎಷ್ಟೇ ರೇಟ್ ಇಳಿದ್ರು ಕೂಡ ನಿಮ್ಗೆ ಅದು ಕಮ್ಮಿ ಆಗಲ್ಲ. ಮತ್ತೆ ಅದ್ರ ಜೊತೆಗೆ ನೀವು ಆ ಬಾಳೆ ಕಂದು ನೀವು ಆಗ್ಲೇ ನೋಡಿರ್ತೀರಿ, ಬಾಳೆ ಮರಿಕಂದ ಎಲ್ಲ ಕುಯ್ತೀವಿ, ಅದನ್ನ ತುಂಬತೀವಿ, ಉತ್ತಮವಾದ ಸಾವಯವ ಗೊಬ್ಬರ ಅದು. ಮತ್ತೆ ಆ ದಿಂಡಿನಲ್ಲೂ ಕೂಡ ಪೊಟ್ಯಾಶ್ ಅಂಶ ಹೆಚ್ಚಾಗಿರ್ತದೆ, ಅದು ಈ ಅಡಿಕೆ ಗಿಡಕ್ಕೆ ಸಿಗ್ತಾ ಹೋಗ್ತದೆ, ಎರೆಹುಳುಗಳು ಬೆಳೀತವೆ. ಇಷ್ಟೆಲ್ಲ ಉಪಯೋಗ ನಿಮ್ಗಿದೆ. ಇದು ಅಡಿಕೆ, ಯಾವುದು ಬಾಳೆ ಆಯ್ತು. ಅದೇ ನೀವು ಪಪ್ಪಾಯ ಮಾಡೋದಾದ್ರೆ, ಅಂದ್ರೆ ಪಪ್ಪಾಯನ ನೀವು ಬೇಕಾದ್ರೆ ಎರಡು ಅಡಿಕೆ ಗಿಡದ ಮಧ್ಯೆ ಬೇಕಾದ್ರೆ ನಾಟಿ ಮಾಡಬಹುದು. ಆದ್ರೆ ಜಾಸ್ತಿ ಗಿಡ ಕೂರ್ಬೇಕಂತ ಹೇಳಿದ್ರೆ ನಿಮ್ಗೆ ನಾನು ಈಗಾಗಲೇ ಹೇಳಿದ ರೀತಿ ಬಾಳೆಯಲ್ಲಿ ನಿಮ್ಗೆ ಎಷ್ಟು ಅಡಿಕೆ ಇತ್ತು ಅಷ್ಟೇ ಬಾಳೆ ಬೀಳುತ್ತೆ. 500-550 ಅಡಿಕೆ ಇದ್ರೆ ಅಷ್ಟೇ ಬಾಳೆ ಬೀಳುತ್ತೆ. ನೀವು ಪಪ್ಪಾಯ ಜಾಸ್ತಿ ಕೂರಿಸ್ಬೇಕಂತ ಹೇಳಿದ್ರೆ ಎರಡು ಅಡಿಕೆ ಸಾಲ್ ಮಧ್ಯೆ ಸಮಮಧ್ಯದಲ್ಲಿ ಒಂದು ಸಾಲ್ ಮಾಡಿಕೊಂಡು ಪ್ರತಿ 6 ಅಡಿಗೊಂದೊಂದು ನೀವು ಪಪ್ಪಾಯ ನೆಟ್ಕೊಂಡು ಹೋಗ್ಬಿಡ್ಬೋದು. ಅವಾಗ ನಿಮ್ಗೆ ಸುಮಾರು 750-800 ಪಪ್ಪಾಯ ಗಿಡ ಒಂದ್ ಎಕರೆಯಲ್ಲಿ ಕೂರ್ತವೆ. ಎಕ್ಸ್ಟ್ರಾ ಒಂದ್ ಡ್ರಿಪ್ ಲೈನ್ ಬಿಟ್ರೆ ಖಂಡಿತವಾಗಿ ನೀವು 8 ತಿಂಗಳಿಂದ ನೀವು ಅದರ ಫಲ ಎಕ್ಸ್ಪೆಕ್ಟ್ ಮಾಡಬಹುದು, 1.5 ವರ್ಷ ನಿಮ್ಗೆ ಅದು ಕೂಡ ನಿಮ್ಮನ್ನು ಕಾಪಾಡುತ್ತೆ. ಇನ್ನ ಮೂರನೇ ಅವಕಾಶ ನುಗ್ಗೆ, ಇದು ಬಹಳ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ನಮ್ಗೆ ನುಗ್ಗೆಗೆ ಒಳ್ಳೆ ಬೆಲೆ ಇದೆ, ನುಗ್ಗೆ ಸೊಪ್ಪು ಕೂಡ ಒಳ್ಳೆ ಬೆಲೆ ಇದೆ. ಆದ್ರೆ ನಾನ್ ಸಜೆಸ್ಟ್ ಮಾಡೋದು ಬಾಳೆನ ಸ್ವಲ್ಪ ನೆರಳಾದ್ರೂ ಕೂಡ ಮಾಡಬಹುದು, ಪಪ್ಪಾಯ ಮತ್ತೆ ಈ ನುಗ್ಗೆನ ಬೆಳಕು ಚೆನ್ನಾಗಿ ಬಿದ್ರೆ ಮಾತ್ರ ಮಾಡಬಹುದು. ನುಗ್ಗೆ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ಬೇಕು, ಆಗಾಗ್ಲೇ ಹೇಳಿದಂಗೆ 4 ಅಡಿಕೆ ಗಿಡದ ಮಧ್ಯೆ ನುಗ್ಗೆ ನಾಟಿ ಮಾಡ್ತೀರಿ, ನೆಕ್ಸ್ಟ್ ಸಾಲ್ ಖಾಲಿ ಬಿಡ್ಬೇಕು. ಅದ್ರ ನೆಕ್ಸ್ಟ್ ಸಾಲ್ ಹೋಗ್ಬೇಕಂದ್ರೆ 9-18 ಅಡಿ ದಾಯದಲ್ಲಿ ನೀವು ನಾಟಿ ಮಾಡ್ಬೇಕು, ಅದಕ್ಕೆ ಎಕ್ಸ್ಟ್ರಾ ಡ್ರಿಪ್ ಲೈನ್ ಹಾಕ್ಬೇಕು. ಮತ್ತೆ ನುಗ್ಗೆ ನೀವು ಗಿಡ ನಾಟಿ ಮಾಡಿ 1-2 ಅಡಿ ಬೆಳೀತಿದ್ದಂಗೆ ತುದಿ ಚಿವುಟ್ಬೇಕು, ತುದಿ ಚಿವುಟಿ ಅದು ಟಿಸ್ ತೊಡಿಯೋ ರೀತಿ ಮಾಡ್ಕೋಬೇಕು. ಮತ್ತೆ ನುಗ್ಗೆಯಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಏನ್ ಗಮನಿಸ್ಬೇಕು ಅಂದ್ರೆ ಹೂ ಆಡೋ ಟೈಮಲ್ಲಿ ನೀರ್ನ ನಿಲ್ಲಿಸ್ಬೇಕು, ಅದಕ್ಕೆ ನೀರು ಕೊಡಬಾರ್ದು, ಸ್ಟ್ರೆಸ್ ಕ್ರಿಯೇಟ್ ಆಗ್ಬೇಕು ಅದಕ್ಕೆ, ಅವಾಗ ಅಷ್ಟೇ ಕಾಯ್ಬಿಡ್ತದೆ. ನಾವು ಅಡಿಕೆ ಸಾಲಲ್ಲೇ ನಾಟಿ ಮಾಡ್ಬಿಟ್ಟಾಗ ನೀರ್ ನಿಲ್ಸಕ್ಕಾಗಲ್ಲ, ಯಾಕಂದ್ರೆ ನಾನು ನೀರ್ ನಿಲ್ಸಿದ್ರೆ ಅಡಿಕೆ ಸಾಯುತ್ತೆ. ಹಾಗಾಗಿ ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಇವು ಮೂರು ಬೆಳೆಗಳು ಬಹಳ ಅತ್ಯುತ್ತಮ ಬೆಳೆಗಳು ಸರ್. ಇದು ಬಿಟ್ಟು ನಾವು ಬೇರೆ ಮಾಡ್ತೀವಿ ಅನ್ನೋದ್ರೆ ಖಂಡಿತವಾಗಿ ದ್ವಿದಳ ಧಾನ್ಯಗಳನ್ನು ಮಾಡ್ತಾ ಇರಿ ಅವಾಗವಾಗ, ಶುಂಠಿ ಮಾಡಿ, ಅರಿಶಿನ ಮಾಡಿ, ಅಥವಾ ನೀವು ಈಗಿನ ಗೆಡ್ಡೆ ಬೆಳೆಗಳು ಬಹಳ ಇದು ಕಸ್ವೆ ಅಂತ ಹೇಳ್ತೀವಿ, ಮತ್ತೆ ಮರ್ಗೆಂಡ್ಸ್, ಇವು ಕೂಡ ಉತ್ತಮವಾದ ಬೇಡಿಕೆ ಇದೆ, ಬಹಳ ಜನ ರೈತರು ಬೆಳೀತಾ ಇದಾರೆ. ಕೇರಳ ಇವರೆಲ್ಲ ಚಿಪ್ಸ್, ಸಾಬುದಾನ, ಸೀಮೆ ಹಕ್ಕಿ ಅಂತ ಹೇಳ್ತೀವಲ್ಲ, ಅದನ್ನ ಮಾಡಕ್ ಉಪಯೋಗ ಆಗ್ತಾ ಇದೆ. ಖಂಡಿತವಾಗಿ ಅನೇಕ ಅವಕಾಶಗಳು ಇವತ್ತು ಲಭ್ಯ ಇದೆ ಸರ್. ಈ ಅಂತರ ಬೆಳೆಗಳನ್ನು ಬೆಳೆಯೋದ್ರಿಂದ ಅಡಿಕೆ ಕೂಡ ಚೆನ್ನಾಗುತ್ತೆ, ಮತ್ತೆ ಇದ್ರ ಜೊತೆ ಜೊತೆಗೆ ನಿಮ್ಗೆ ಗೊತ್ತೋ ಇಲ್ವೋ, ಈ ನುಸಿ ಕಾಟ ಬೇಸಿಗೆಯಲ್ಲಿ ಜಾಸ್ತಿ. ಯಾವಾಗ ನುಸಿ ಜಾಸ್ತಿ ಆಗುತ್ತೆ, ಭೂಮಿಯಿಂದ ಹೀಟ್ ಜಾಸ್ತಿ ಆಗಿ ಎಲೆ ಕೆಳಭಾಗಕ್ಕೆ ಬಂದಾಗ ಅದರದ್ದು ಸಂತಾನೋತ್ಪತ್ತಿ ಕ್ರಿಯೆ ಜಾಸ್ತಿ ಆಗ್ತಾ ಹೋಗ್ತದೆ. ಅಂತ ಸಂದರ್ಭದಲ್ಲಿ ಮೈಟ್ಸ್ ಅಥವಾ ನುಸಿ ಇನ್ಫೆಕ್ಷನ್ ಇನ್ನೂ ಜಾಸ್ತಿ. ನೋಡಿ, ಈ ಗಿಡಗಳನ್ನು ಹಾಕೋದ್ರಿಂದ ನಿಮ್ಗೆ ಮೈಕ್ರೋ ಕ್ಲೈಮೇಟ್ ಅಂತ ಹೇಳ್ತೀವಿ, ಅಂದ್ರೆ ಸೂಕ್ಷ್ಮ ವಾತಾವರಣ ನಿಮ್ಗೆ ಏನಿರುತ್ತೆ ಅದ್ರ ವಾತಾವರಣ ಹೊರಗಡೆಗಿಂತ 1-2 ಡಿಗ್ರಿ ಕಮ್ಮಿ ಇರುತ್ತೆ. ಅಂತ ಸಂದರ್ಭದಲ್ಲಿ ಈ ಕೀಟ ಬಾಧೆನೂ ಕೂಡ ನಿಮ್ಗೆ ಬರಲ್ಲ. ಇದಿಷ್ಟು ಒಳ್ಳೆ ಅವಕಾಶ ಇರೋದ್ರಿಂದ ಖಂಡಿತವಾಗಿ ಒಂದು ಒಳ್ಳೆ ಅಡಿಕೆ ತೋಟ ಮಾಡ್ಬೇಕಂತ ಹೇಳಿದ್ರೆ ನೀವು ಕೇಳದ ಹಾಗೆ ಅಂತರ ಬೆಳೆ ಬೆಳೆಯೋದು ಬಹಳ ಉತ್ತಮವಾದಂತ ಒಂದು ಅವಕಾಶ. ಮತ್ತೆ ಈಗ ಈ ಒಂದು ಪ್ರೌಢ ಗಿಡಗಳು ಅಂದರೆ ಫಲ ಕೊಡ್ತಕ್ಕಂತ ಗಿಡಗಳು ಮಧ್ಯದಲ್ಲಿ ಯಾವ ಒಂದು ಅಂತರ ಬೆಳೆ ತಗೊಂಡ್ರೆ ಸೂಕ್ತ ನಮ್ಮ ರೈತ ಬಾಂಧವರಿಗೆ, ಅದರಲ್ಲಿ ವಿಶೇಷವಾಗಿ ಮಲೆನಾಡು ಅರೆ ಮಲೆನಾಡು ಅಂತ ಹೇಳ್ತೀವಿ ಈ ಒಂದು ಪ್ರದೇಶಗಳಿಗೆ? ಸರ್, ತಾವಾಗ್ಲೇ ಹೇಳ್ದಂಗೆ ಅಂದ್ರೆ ಬಿಸಿಲು ಚೆನ್ನಾಗಿ ಬೀಳ್ತಿದ್ದಂತ ಸಂದರ್ಭದಲ್ಲಿ ಫಲ ಕೊಡಕ್ ಮುಂಚೆ ಆ ರೀತಿ ಬೆಳೆಗಳಾದ್ರೆ ಫಲ ಕೊಡಕ್ ಶುರು ಆದ್ಮೇಲೆ ನಾವು ಬಹುವಾರ್ಷಿಕ ಬೆಳೆಗಳಿಗೆ ಹೋಗ್ತೀವಿ ಸಾಮಾನ್ಯವಾಗಿ. ಉದಾಹರಣೆಗೆ ಈಗಾಗ್ಲೇ ರೈತರೆಲ್ಲ ಮಾಡ್ತಾ ಇದಾರೆ, ಅದ್ರಲ್ಲಿ ಹೊಸದೇನಿಲ್ಲ, ಕಾಳು ಮೆಣಸ್ಗೆ ಹೋಗ್ಬೋದು, ಏಲಕ್ಕಿಗೆ ಹೋಗ್ಬೋದು. ಆದ್ರೆ ಕಾಳು ಮೆಣಸು ಮತ್ತೆ ಏಲಕ್ಕಿಗೆ ಹೋದಾಗ ನಮ್ ಬಹಳ ಸರಿ ಹೇಳೋದು, ರೈತರು ಬಹಳ ನಿಗಾ ವಹಿಸಿ ಕೃಷಿ ಮಾಡ್ಬೇಕಾಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಇವೆರಡು ಬಹಳ ಸೂಕ್ಷ್ಮ ಬೆಳೆಗಳು, ಒಂದ್ ಸ್ವಲ್ಪ ನೀರ್ ಹೆಚ್ಚಾಯ್ತು, ನೀರ್ ಬುಡದಲ್ಲಿ ನಿಲ್ತು ಅಂದ್ರೆ ಸಾಯಕ್ಕೆ ಶುರು ಆಗುತ್ತೆ. ಹಾಗಾಗಿ ಮೆಣಸು ಮತ್ತೆ ಏಲಕ್ಕಿ ಮಾಡ್ಬೇಕಾದ್ರೆ ಉತ್ತಮವಾದಂತ ನಿಗಾ ವಹಿಸಿ ನಾವು ಮಾಡ್ತಾ ಹೋಗ್ಬೇಕು. ಮತ್ತೆ ಇದರಲ್ಲಿ ಬಸುಗಾಲುವೆಗಳ ಮಹತ್ವ ಬಹಳ ಇದೆ. ನೀರ್ ನಿಲ್ಲದ ಹಾಗೆ ನೀರ್ ಬಸ್ತೋಗೋ ರೀತಿ ವ್ಯವಸ್ಥೆ ಮಾಡ್ಬೇಕು. ಒಂದು ಮತ್ತೆ ಉತ್ತಮ ತಳಿಗಳನ್ನ ಆಯ್ಕೆ ಮಾಡ್ಕೊಂಡು, ಈಗ ಪಣಿಯೂರ್ ಒಂದನ್ನ ತಳಿ ಸರ್ವೇ ಸಾಮಾನ್ಯವಾಗಿ ಎಲ್ಲಾ ರೈತರು ಬೆಳೀತಾ ಇದ್ದಾರೆ. ನೆರಳು ಹೆಚ್ಚಿರೋ ಪ್ರದೇಶದಲ್ಲಿ P2, P5 ಇಂಥ ವೆರೈಟಿಗಳು ಕೂಡ ಪಣಿಯೂರ್ 5 ಈ ವೆರೈಟಿಗಳನ್ನು ಬೆಳೀತಾ ಇದ್ದಾರೆ. ಇನ್ನ ಏಲಕ್ಕಿಗೆ ಬರೋದಾದ್ರೆ ನೀವು ಏಲಕ್ಕಿ ಕೂಡ ನೀವು ಸ್ವಲ್ಪ ರೋಗ ಕೀಟಬಾಧೆ ಹೆಚ್ಚಾಗಿರೋದ್ರಿಂದ ಉತ್ತಮವಾದ ನಿಗಾವನ್ನ ನೀವು ವಹಿಸಬೇಕು. ಮತ್ತೆ ಇದರಲ್ಲಿ ಮತ್ತೊಂದು ತಮ್ಮ ಮೂಲಕ ರೈತ ಬಂದವರಿಗೆ ತಿಳಿಸೋದೇನಂತ ಹೇಳಿದ್ರೆ ನೋಡಿ, ಈಗ ಕಾಳುಮೆಣಸಿನ ನೀವು ಕಟಿಂಗ್ಸ್ ಕಾಂಡದ ತುಂಡುಗಳಿಂದ ಮಾಡ್ತೀರಿ, ಹಾಗಾಗಿ ಕಡ್ಡಿ ತಾಯಿ ಗಿಡ ಯಾವ ರೀತಿ ಇರುತ್ತೋ ಅದೇ ರೀತಿ ಬರುತ್ತೆ. ಅದೇ ಏಲಕ್ಕಿನೂ ಕೂಡ ನೀವು ಎರಡು ರೀತಿ ಮಾಡಬಹುದು. ಒಂದು ಮರಿಕಂದು, ಬಾಳೆಯಲ್ಲಿ ಯಾವ ರೀತಿ ಕಂದು ತರ್ತೀವೋ ಆ ರೀತಿನೂ ನಾಟಿ ಮಾಡಬಹುದು, ಬೀಜದ ಗಿಡನೂ ನಾಟಿ ಮಾಡ್ತಾರೆ. ಆದ್ರೆ ನೋಡಿ, ಬೀಜದ ಗಿಡ ನಾಟಿ ಮಾಡಿದಾಗ ತಾಯಿ ಗಿಡದ ರೀತಿನೇ ಬರಬೇಕನ್ನೋ ರೂಲ್ ಇಲ್ಲ, ಯಾಕಂದ್ರೆ ಪರಾಗಸ್ಪರ್ಶ ಬೇರೆ ಕಡೆಯಿಂದ ಆಗಿರ್ತದೆ. ಅನುವಂಶಿಕತೆಯಿಂದ ಅದು ಸೆಗ್ರಿಗೇಷನ್ ಅಂತ ಹೇಳ್ತೀವಿ, ಬೇರೆ ಬೇರೆ ರೀತಿ. ಅಂದ್ರೆ ನೀವು ಒಂದು ಒಂದು ಕ್ಯಾಪ್ಸ್ಯೂಲ್ ಅಂದ್ರೆ ಒಂದು ಏಲಕ್ಕಿ ಕಾಯಿಯಿಂದ ಒಂದು 10 ಗಿಡ ಮಾಡಿದ್ರೆ ನೀವು 10 ಗಿಡನು ಬೇರೆ ಬೇರೆ ತರ ಬರ್ತದೆ. ಅದು ತಾಯಿ ಗಿಡಗಿಂತ ಚೆನ್ನಾಗೂ ಇರ್ಬೋದು, ಕೆಟ್ಟದಾಗೂ ಇರ್ಬೋದು. ಹಾಗಾಗಿ ರೈತ ಬಂದವರಲ್ಲಿ ನನ್ನ ಮನವಿ ಏನಂತ ಹೇಳಿದ್ರೆ, ನೀವು ಪ್ಯಾಕೆಟ್ ಬೀಜದ ಗಿಡ ತಂದಾಗ ಅದಕ್ಕೆ ವೆರೈಟಿ ಹೆಸರು ಕೊಡೋದು ತಪ್ಪು. ನಾವು ಇದು ನೆಲ್ಯಾಣಿ ಗ್ರೀನ್ ಗೋಲ್ಡ್, ಇದು ಅಪ್ಪಂಗಳವನ್ನು ಅಂತ ಹೇಳಂಗಿಲ್ಲ ನಾವು ಆಕ್ಚುಲಿ. ಯಾಕಂದ್ರೆ ಒಂದು ವೆರೈಟಿ ಅಂದ್ರೆ ಏನರ್ಥ, ನೀವು 100 ಗಿಡ ಹಾಕೋದು 100 ಗಿಡನು ಒಂದೇ ರೀತಿ ಇರಬೇಕು, ಅದನ್ನ ನಾವು ತಳಿ ಅಂತ ಹೇಳ್ತೀವಿ. ಆದ್ರೆ ನೀವು ಹಿಂಗ್ ಹಾಕ್ದಾಗ ವ್ಯತ್ಯಾಸ ಬರ್ತದೆ. ಕೆಲವೊಂದ್ಸರಿ ಸಮಸ್ಯೆ ಏನಾಗ್ತದೆ ಅಂತ ಹೇಳಿದ್ರೆ, ನೀವೀಗ 100 ಗಿಡ ಹಾಕಿದಿರಿ, ಒಂದ್ರಲ್ಲಿ ಹಸಿರು ಇರ್ತದೆ, ಒಂದ್ರಲ್ಲಿ ಬಿಳಿ ಕಾಯಿ ಬರ್ತದೆ, ಒಂದ್ರಲ್ಲಿ ದಪ್ಪ ಕಾಯಿ ಬರ್ತದೆ, ಒಂದ್ರಲ್ಲಿ ಸಣ್ಣ ಕಾಯಿ. ಆವಾಗ ನೀವು ಮಾರ್ಕೆಟ್ ಮಾಡಕ್ ಹೋದಾಗ ನಿಮ್ಗೆ ಮಾರುಕಟ್ಟೆಯಲ್ಲಿ ಸಮಾನವಾಗಿ ಒಳ್ಳೆ ಬೆಲೆ ಸಿಗದೇ ಇರಬಹುದು. ಆದ್ರೆ ಇದ್ರಲ್ಲಿ ಒಂದು ಒಳ್ಳೆ ಏನಿದೆ ಅಂತ ಹೇಳಿದ್ರೆ, ನೀವು ಒಂದ್ 100 ಗಿಡ ತಂದು ಹಾಕೊಂಡು ಆ 100 ಗಿಡದಲ್ಲಿ ನಿಮ್ಗೆ ಉತ್ತಮವಾಗಿರುವಂತಹ 10 ಗಿಡ ಸೆಲೆಕ್ಟ್ ಮಾಡ್ಕೊಂಡು ಅದರಿಂದ ಮರಿಕಂದ ನೀವು ತಂದು ಹಾಕೊಂಡ್ರೆ ತಾಯಿ ಗಿಡದ ರೀತಿನೇ ಬರುತ್ತೆ. ಹಾಗಾಗಿ ನಿಮ್ಮ ಅವಶ್ಯಕತೆಗೆ ತಕ್ಕಂಗೆ, ತಮ್ಮ ಅನುಕೂಲಕ್ಕೆ ತಕ್ಕಂತೆ ಆದಷ್ಟು ಕಂದುಗಳನ್ನ ಬಳಸಿದಾಗ ತಾಯಿ ಗಿಡದ ರೀತಿನೇ ಬರುತ್ತೆ ಅದು. ಹಾಗಾಗಿ ಇದ್ರ ಬಗ್ಗೆ ಒಂದು ಗಮನ ಇರಲಿ. ಮತ್ತೆ ಇವನ್ನ ನಾಟಿ ಮಾಡ್ಬೇಕಾದ್ರೆ ಏಲಕ್ಕಿ ಕಂದನ ಯಾವಾಗ್ಲೂ ಮೇಲೆ ನಾಟಿ ಮಾಡ್ಬೇಕು, ಆಳದಲ್ಲಿ ನಾಟಿ ಮಾಡಬಾರ್ದು. ಆಳದಲ್ಲಿ ನಾಟಿ ಮಾಡಿದ್ರೆ ಸಾಯುತ್ತೆ. ಇದ್ರ ಬಗ್ಗೆ ಕೂಡ ತಾವು ಗಮನ ಇಟ್ಕೋಬೇಕು. ಕಾಳುಮೆಣಸ್ ಬಗ್ಗೆನೂ ಕೂಡ ಬಹಳ ಇದಾಗಿರೋದ್ರಿಂದ ಅದನ್ನ ಬೇಕಾದ್ರೆ ಮತ್ತೊಂದ್ಸರಿ ಇದ್ ಮಾಡಬಹುದು. ಆದ್ರೆ ನೆಡಬೇಕಾದ್ರೆ ಯಾವಾಗ್ಲೂ ಮರದ ಬುಡದಿಂದ ಕನಿಷ್ಠ 1.5-2 ಅಡಿ ದೂರದಲ್ಲಿ ನಾಟಿ ಮಾಡಿ ಒಂದು ಆಧಾರ ಕಡ್ಡಿಯನ್ನು ಕೊಟ್ಟು ಮರಕ್ಕೆ ನೀವು ಕಟ್ತಾ ಹೋದಷ್ಟು ಬಹಳ ಒಳ್ಳೇದದು. ಇದು ಎರಡು ಬಹಳ ನಿಗಾ ವಹಿಸುವಂತವ್ರು ಮಾಡ್ಕೋಬಹುದು. ಇದು ಬಿಟ್ಟು ಸಾಮಾನ್ಯವಾಗಿ ನೀವು ಜಾಯಿಕಾಯಿಗೆ ಹೋಗ್ಬೋದು. ಜಾಯಿಕಾಯಿ ಬೆಳೆ ಉತ್ತಮವಾದಂತಹ ಆದಾಯ ತರುವಂತ ಬೆಳೆ, ಯಾಕಂದ್ರೆ ಜಾಯಿಕಾಯಿನೂ ಮಾರಾಟ ಆಗುತ್ತೆ, ಜಾಯಿ ಪತ್ರೆಗಂತೂ ಉತ್ತಮವಾದ ಅತ್ಯುತ್ತಮವಾದಂತ ಬೆಲೆ ಇದೆ. ಮತ್ತೆ ಜಾಯಿಕಾಯಿದ ಇನ್ನೊಂದು ವಿಶೇಷ ಗುಣ ಏನಂತ ಹೇಳಿದ್ರೆ, ಇದು ಕೂಡ ನಮ್ ತೆಂಗು ರೀತಿ 100 ವರ್ಷ ಅಂದ್ರೆ 70-80 ವರ್ಷ ಬದುಕುವಂತ ಕ್ಷಮತೆ ಇರುವಂತ ಗಿಡ. ಹಾಗಾಗಿ ಅದು ಫಿಕ್ಸ್ ಡೆಪಾಸಿಟ್ ರೀತಿ, ಒಂದ್ಸರಿ ನಾಟಿ ಮಾಡಿದ್ರೆ ಬಹಳಷ್ಟು ದಿನಗಳ ಕಾಲ ನಮ್ಗೆ ಆದಾಯ ಕೊಡ್ತಾವಂತ ಬೆಳೆ. ಇದನ್ನ ನಾಟಿ ಮಾಡ್ಬೇಕಂದ್ರೆ ಕನಿಷ್ಠ ಪಕ್ಷ ನೀವು 9 ಅಡಿ ದಾಯ ಇದ್ರೆ ಒಂದು 36 ಅಡಿಗೋ ಅಥವಾ 27 ಅಡಿಗೋ ಒಂದೊಂದು ಗಿಡ ನಾಟಿ ಮಾಡೋದು. ಅಂದ್ರೆ 9, 9, 9, 8, 9, 3, 8 ಅಂದ್ರೆ 2 ಸಾಲ ಬಿಟ್ಟು ಅಥವಾ 3 ಸಾಲ ಬಿಟ್ಟು ಒಂದೊಂದು ಗಿಡ ನೀವು ಹಾಕೊಂಡು ಹೋದ್ರೆ 27-36 ಅಡಿ ಒಂದೊಂದು ಗಿಡಕ್ಕೆ ನೀವು ಬಿಟ್ಟು ನಾಟಿ ಮಾಡ್ಕೊಂಡು ಹೋದ್ರೆ ಒಳ್ಳೇದು. ಇದರಲ್ಲಿ ಇನ್ನೊಂದು ಮುಖ್ಯವಾದ ಅಂತ ಹೇಳಿದ್ರೆ, ನಾನು ಆಗ್ಲೇ ನಿಮ್ಗೆ ಏಲಕ್ಕಿಯಲ್ಲಿ ಏನ್ ಹೇಳಿದ ಬೀಜದ ಗಿಡ ಹಾಕಿದ್ರೆ ಇದರಲ್ಲೂ ಕೂಡ ವ್ಯತ್ಯಾಸ ಬರುತ್ತೆ. ಇದ್ರಲ್ಲಿ ಏನ್ ವ್ಯತ್ಯಾಸ ಸಮಸ್ಯೆ ಅಂತ ಹೇಳಿದ್ರೆ, ಇದರಲ್ಲಿ ಗಂಡು ಗಿಡನೇ ಬೇರೆ ಹೆಣ್ಣು ಗಿಡನೇ ಬೇರೆ ಆಗುತ್ತೆ. ಬೀಜ ಹಾಕಿದಾಗ ಗಿಡ ಗಂಡಾಗುತ್ತೋ ಹೆಣ್ಣಾಗುತ್ತೋ ನಮಗ್ ಗೊತ್ತಾಗಲ್ಲ, ಹಾಗಾಗಿ ಅದೊಂದು ಗಮನದಲ್ಲಿರ್ಬೇಕು. ಅದೇ ನೀವು ಕಣ್ಣು ಕಟ್ಟದ ಗಿಡ ಅಥವಾ ಕಸಿ ಗಿಡ ಹಾಕಿದಾಗ ಹೆಣ್ಣು ಗಿಡದಿಂದಾನೇ ಕಸಿ ಮಾಡಿದ್ರೆ ಹೆಣ್ಣು ಗಿಡನೇ ಬರ್ತದೆ. ಬಟ್ ಇದರಲ್ಲೂ ಕೂಡ ಒಂದು ಪ್ರಾಕ್ಟಿಕಲ್ ಸಮಸ್ಯೆ ಇದೆ. ಏನಂತ ಹೇಳಿದ್ರೆ, ಕೆಲವೊಂದು ಬಾರಿ ಈ ಕಸಿ ಕಡ್ಡಿಯನ್ನು ತಗೋಬೇಕಾದ್ರೆ ಮೇಲಕ್ಕೆ ಹೋಗ್ತಾ ಇರುವಂತಹ ಕಡ್ಡಿಯಿಂದ ನಾವು ಕಸಿ ಮಾಡಿದಾಗ ಉತ್ತಮವಾದ ಗಿಡ ಅರಳುತ್ತೆ, ಅಂದ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ, ದೃಢವಾಗಿ ಬೆಳೆಯುತ್ತೆ. ಬಟ್ ಕೆಲವೊಂದ್ಸರಿ ಜೋತು ಬಿದ್ದ ಕೊಂಬೆಯಿಂದ ಕಣ್ಣು ಕಟ್ಬಿಟ್ಟಾಗ ಏನಾಗುತ್ತೆ, ಪೊದೆ ರೀತಿ ಆಗ್ಬಿಡುತ್ತೆ ಗಿಡ. ಅವಾಗ ನಿಮ್ಗೆ ಕಾಯಿಗಳ ಸಂಖ್ಯೆ ಕಮ್ಮಿ ಆಗ್ತದೆ, ಲಾಸ್ ಆಗುತ್ತೆ. ಹಾಗಾಗಿ ಬಹಳಷ್ಟು ಜನ ರೈತರು ಏನ್ ಹೇಳ್ತಾರೆ, ನಮಗೆ ಬೀಜದ ಗಿಡನೇ ಬೆಸ್ಟ್ ಸರ್, 7-8 ವರ್ಷ ಆದ್ರೂ ಪರವಾಗಿಲ್ಲ, ನಮಗೆ ದೊಡ್ಡದಾಗುತ್ತೆ ಮರ, ಒಂದ್ಸರಿಗೆ ನಮಗೆ 1000 ಕಾಯಿಗಳನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಅದರಿಂದಾಗಿ ಇದರ ಬಗ್ಗೆ ರೈತರು ತಮ್ಮ ವಿವೇಚನೆ ಬಳಸಿ ಉತ್ತಮವಾದ ರೈತರನ್ನ ಸಂಪರ್ಕ ಮಾಡಿ ಉತ್ತಮವಾದಂತಹ ಕಸಿ ಗಿಡ ಸಿಗುತ್ತೆ ಅಂದ್ರೆ ಖಂಡಿತವಾಗಿ ಬಳಸಿ, ಇಲ್ಲ ಅಂತ ಹೇಳಿದ್ರೆ ನೀವು ಬೀಜದ ಗಿಡ ಅವಕಾಶ ಇದ್ರೆ ನೀವು ಅದನ್ನು ಕೂಡ ತಾವು ಮಾಡಬಹುದು. ಇದೊಂದು. ಇದಾದ ನಂತರ ಮುಖ್ಯವಾದ ಇನ್ನೊಂದು ಅಂತರ ಬೆಳೆ ಮಾಡಬಹುದು ಅಂತ ಹೇಳಿದ್ರೆ ಕೋಕೋ. ಕೋಕೋ ಏನಂತ ಹೇಳಿದ್ರೆ, ಇವತ್ತು ನಮ್ಮ ಭಾರತದಲ್ಲಿ ಒಂದು 10 ಕೆಜಿ ನಮಗೆ ಕೋಕೋ ಬೀಜದ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ, ನಮ್ಮ ಭಾರತದಲ್ಲಿ ಕೇವಲ 3-4 ಕೆಜಿ ಅಷ್ಟೇ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಸುಮಾರು ಶೇಕಡ 60-65% ಭಾಗ ನಾವು ಆಮದು ಮಾಡ್ಕೊತಾ ಇದೀವಿ ಬೇರೆ ದೇಶಗಳಿಂದ, ಆಫ್ರಿಕನ್ ದೇಶ ಇರ್ಬೋದು, ಶ್ರೀಲಂಕಾ ಇಂಥ ಕಡೆಯಿಂದ ಬರ್ತಾ ಇದೆ. ಸೊ ಇದರಿಂದ ನಮಗೆ ದೇಶದ್ದು ಎಕಾನಮಿ ಕೂಡ ಹೋಗ್ತಾ ಇದೆ, ಅಂದ್ರೆ ಬೇರೆ ಕಡೆಗೆ ನಾವು ಟ್ಯಾಕ್ಸ್ ಕಟ್ಟಿ ತರ್ತೀವಿ ಅನ್ನೋದೊಂದು. ಮತ್ತೆ ಇದ್ರ ಜೊತೆಗೆ ನಮ್ಗೊಂದು ಅವಕಾಶ ಕೂಡ ದೊರೀತಾ ಇದೆ. ಅಡಿಕೆ ನೆರಳಲ್ಲಿ ಕೋಕೋ ಉತ್ತಮವಾಗಿ ಬೆಳಿಬಹುದು, ತೆಂಗಿನ ತೋಟ ಆದ್ರೆ ಇನ್ನೂ ಉತ್ತಮ, ಇದು ಇನ್ನೂ ಚೆನ್ನಾಗಿ ಬೆಳಿಬಹುದು. ಸೊ ಕೋಕೋ ಬೆಳೆಯನ್ನ ನೀವು ಹಾಕ್ಬೋದು. ಈ ಕೋಕೋ ಬೆಳೆ ಹಾಕಿದ್ರೆ ಮಾರುಕಟ್ಟೆ ಸಮಸ್ಯೆ ಖಂಡಿತ ಇಲ್ಲ, ಯಾಕಂದ್ರೆ ಮ್ಯಾಮ್ಕೋಸ್ ಅವ್ರು ತಗೋತಾರೆ, ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ ಕ್ಯಾಂಪ್ಕೋಸ್ ಅವ್ರು ತಗೋತಾರೆ, ಕ್ಯಾಡ್ಬರೀಸ್ ಅವರು ಅವರೇ ಗಿಡ ಕೊಟ್ಟು ಅವರೇ ಪರ್ಚೇಸ್ ಮಾಡ್ತಾ ಇದಾರೆ. ಸೊ ಹಂಗಾಗಿ ಇವತ್ತು ಉತ್ತಮವಾದ ಬೇಡಿಕೆ ಇದೆ. ಇದನ್ನ ನೀವು ಅಡಿಕೆ ತೋಟದಲ್ಲಿ ನಾಟಿ ಮಾಡ್ತೀರಿ ಅಂತ ಹೇಳಿದ್ರೆ, 4 ಅಡಿಕೆ ಗಿಡದ ಮಧ್ಯೆ ಒಂದು ಗಿಡ ನಾಟಿ ಮಾಡಿ ಆ ಸಾಲ್ ಪೂರ್ತಿ ಅದನ್ನ ಇಟ್ಕೊಂಡೋಗಿ ಪಕ್ಕದ ಸಾಲ್ ಖಾಲಿ ಬಿಡಿ, ಮತ್ತೆ ನೆಕ್ಸ್ಟ್ ಸಾಲ್. ಸೊ 9-18 ಅಡಿ ದಾಯದಲ್ಲಿ ನಿಮ್ಗೆ 500 ಗಿಡ ಬಿತ್ತು ಅಂತ ಹೇಳಿದ್ರೆ 250 ಗಿಡ ಕೋಕೋ ಬೀಳುತ್ತೆ. ಐನೂರು ಗಿಡ ಅಡಕೆ ಗಿಡ ಇದ್ರೆ 250 ಗಿಡ ಕೋಕೋ ಗಿಡ ಬೀಳುತ್ತೆ. ಮತ್ತೆ ಈ ಗಿಡವನ್ನ ನೀವು ವರ್ಷಕ್ಕೊಂದ್ಸರಿ ಕಪಾತ್ ಮಾಡ್ತೀರಿ, ಎಲೆ ಉದುರಿಸುತ್ತೆ. ಸೊ 4 ಅಡಕೆ ಗಿಡದ ಮಧ್ಯೆ ಇದು ಆ ವಾತಾವರಣ ಚೆನ್ನಾಗಿಟ್ಟಿರುತ್ತೆ, ಸಾವಯವ ಅಂಶ ಕೂಡ ಬೀಳುತ್ತೆ, ನೀರ್ ಕೂಡ ಆವಿಯಾಗಕ್ ಬಿಡಲ್ಲ. ಸೊ ನಿಮ್ಗೆ ಇಳುವರಿ ಹೊರತಾಗಿ ಆ ಎಲೆ ಉದುರಿಸಿ ವಾತಾವರಣ ಇದ್ ಮಾಡೋದ್ರಿಂದ ನಿಮ್ಗೆ ಅಡಕೆಗೂ ಕೂಡ ಉತ್ತಮವಾದ ಇಳುವರಿ ದೊರೆಯುತ್ತೆ. ಮತ್ತೆ ಬಹಳ ಜನದಲ್ಲಿ ಕೋಕೋ ಹಾಕಿದ್ರೆ ಅಡಕೆಗೆ ತೊಂದರೆ ಆಗುತ್ತಾ ಒಂದು ಸಮಸ್ಯೆ ಇದೆ. ನೋಡಿ, ಅಡಕೆ ಯಾವಾಗ್ಲೂ ಫೈಬ್ರಸ್ ರೂಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಒಂದು ಹುಲ್ಲಿನ ಬೇರು ಯಾವ ರೀತಿ ಇರುತ್ತೆ, ಸುಮ್ನೆ ಅಡ್ಡ ಹರಡ್ಕೊಂಡಂಗಿರುತ್ತೆ. ಒಂದ್ ಅಡಕೆ ಬೇರು ಅಬ್ಬಬ್ಬ ಅಂದ್ರೆ 2-2.5 ಅಡಿ ದೂರ, ಅಂದ್ರೆ ಮ್ಯಾಕ್ಸಿಮಮ್ ನಿಮ್ಗೆ 2 ಅಡಿ ದೂರದಲ್ಲಿ ಬಹಳಷ್ಟು 60% ಬೇರ್ಗಳು ನಿಮ್ಗೆ ಅಷ್ಟೇ ದೂರಕ್ಕೆ ಬರುತ್ತೆ. ಸೊ ನೀವು ಹಂಗ್ ಲೆಕ್ಕ ಹಾಕೊಂಡ್ರೆ ಒಂದ್ ಅಡಕೆ ತೋಟದಲ್ಲಿ 40% ಅಷ್ಟೇ ನಿಮ್ಗೆ ಅಡಕೆ ತೋಟ ಆವರಿಸ್ಕೊಂಡಿರುತ್ತೆ, 60% ಜಾಗ ಖಾಲಿ ಇರುತ್ತೆ. ಸೂರ್ಯನ ಬೆಳಕು ಕೂಡ ಬೀಳ್ತಾ ಇರುತ್ತೆ. ಆ ಬೆಳಕನ್ನ ನೀವು ಎಫಿಷಿಯಂಟ್ ಆಗಿ ಉಪಯೋಗಿಸ್ಕೋಬೇಕಂತ ಹೇಳಿದ್ರೆ ಖಂಡಿತವಾಗಿ ಅಂತರ ಬೆಳೆ ಮಾಡಿ ಈ ಕೋಕೋ ನಿಮ್ಗೆ 1.5-2 ವರ್ಷಕ್ಕೆ ಫಲ ಶುರು ಆಗುತ್ತೆ. ಇವತ್ತು ಮಾರುಕಟ್ಟೆ ಬೆಲೆ ಸರಿ ಸುಮಾರು ನನಗೆ ತಿಳಿದ ಮಟ್ಟಿಗೆ ಕೋಕೋ ಬೀಜಕ್ಕೆ 600-700 ರೂಪಾಯಿ ಇದೆ. ಬೇಡ, ಬರೀ 200 ರೂಪಾಯಿ ಲೆಕ್ಕ ಇಟ್ಕೊಂಡ್ರು, ಒಂದು 3 ವರ್ಷದ ತರುವಾಯ ಒಂದು ಗಿಡದಿಂದ ನಿಮ್ಗೆ 2 ಕೆಜಿ ಸಿಕ್ಕರು, 250 ಗಿಡಕ್ಕೆ ನಿಮ್ಗೆ 500 ಕೆಜಿ ಆಯ್ತು. 500 ಕೆಜಿಗೆ ನೀವು ಬರೀ 200 ರೂಪಾಯಿ ಲೆಕ್ಕ ಇಟ್ಕೊಂಡ್ರು ನೀವು ದುಡ್ಡನ್ನ ಲೆಕ್ಕ ಹಾಕ್ಬೋದು. 50,000 ಆದಾಯ ಇಟ್ಕೊಂಡು ನಿಮ್ ಕೋಟಿಗೆ ಗೊಬ್ಬರಕ್ಕಂತೂ ಸಮಸ್ಯೆ ಇಲ್ಲ. ಹಾಗಾಗಿ ಈ ಬೆಳೆಯನ್ನು ಕೂಡ ನೀವು ಆಯ್ಕೆ ಮಾಡ್ಕೋದು. ಇದು ಬಿಟ್ಟು ಇದು ಹೊರತಾದ ಬೆಳೆ ಅಂದ್ರೆ ನಿಮ್ ಕಾಫಿ ಇದೆ, ಅನೇಕ ಬೆಳೆಗಳನ್ನ ಹಣ್ಣು ನೆರಳಲ್ಲಿ ಬೆಳೆಯುವಂತ ಮ್ಯಾಂಗೋಸ್ಟ್ರೀನ್ ಉತ್ತಮವಾದ ಬೆಳೆ ಅಂತ ಹೇಳ್ಬೋದು. ವಾತಾವರಣ ತಂಪು ಅಂದ್ರೆ ಹ್ಯುಮಿಡಿಟಿ ಚೆನ್ನಾಗಿರೋ ಕಡೆ ಮ್ಯಾಂಗೋಸ್ಟ್ರೀನ್ ಕೂಡ ಮಾಡ್ಬೋದು. ಈ ರೀತಿ ಅನೇಕ ಅವಕಾಶಗಳಿದೆ ಸರ್. ರೈತರು ತಮ್ಮ ಅನುಕೂಲಕ್ಕೆ ತಕ್ಕಂತ ಬೆಳೆಗಳನ್ನ ಆಯ್ಕೆ ಮಾಡಿ ಖಂಡಿತ ಮಾಡ್ಬೋದು. ಹೆಚ್ಚಿನ ಮಾಹಿತಿಗಾಗಿ ತಾವು ಸಮೀಪದ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನು ಕೂಡ ಸಂಪರ್ಕ ಮಾಡಬಹುದು, ಅಥವಾ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಅನೇಕ ಕೇಂದ್ರಗಳಿದಾವೆ ಅಲ್ಲೂ ಕೂಡ ಸಂಪರ್ಕ ಮಾಡಬಹುದು, ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಕೂಡ ತಾವು ಸಂಪರ್ಕ ಮಾಡಬಹುದು. ಮತ್ತು ನಮ್ಮ ಅಡಿಕೆ ಸಂಶೋಧನಾ ಕೇಂದ್ರ ಇದೆ ಬಹಳ ಮುಖ್ಯವಾಗಿ ಶಿವಮೊಗ್ಗದಲ್ಲಿ, ಅಲ್ಲಿಯೂ ಕೂಡ ತಾವು ಸಂಪರ್ಕ ಮಾಡಬಹುದು. ಇನ್ನ ನನ್ನ ಸಂಪರ್ಕ ಸಂಖ್ಯೆ ಈ ರೀತಿ ಇದೆ, 8-7-7-2-0-6-5-4-9. ಧನ್ಯವಾದ ಡಾಕ್ಟರ್. ಇದುವರೆಗೆ ತಾವು ಏನು ಹೊಸದಾಗಿ ಅಡಿಕೆ ತೋಟ ಮಾಡ್ಬೇಕನ್ನೋರಿಗೆ ಸಂಪೂರ್ಣ ಒಂದು ತಾಂತ್ರಿಕ ಮಾಹಿತಿ ಕೊಟ್ಟಿದ್ದೀರಾ. ಇನ್ನೂ ಹೆಚ್ಚಿನ, ಯಾಕೆಂದ್ರೆ ಸಮಯದ ಅಭಾವದಿಂದ ತಮಗೂ ಕೂಡ ಹೆಚ್ಚಿನ ಒಂದು ವಿವರ ಕೊಡಕ್ ಆಗಲಿಲ್ಲ. ಹೊರತಾಗಿ ಈ ಒಂದು ನಿಗದಿಪಡಿಸಿದ ಸಮಯದಲ್ಲಿಯೇ ಸಂಪೂರ್ಣ ಒಂದು ಮಾಹಿತಿ ಕೊಡ್ತಕ್ಕಂತ ಪ್ರಯತ್ನ ಮಾಡಿದಿರಿ. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಇನ್ನೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡಿದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. ಈ ಒಂದು ಅವಕಾಶಕ್ಕೆ ತಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀರಿ. ಧನ್ಯವಾದಗಳು ಸರ್. ರೈತ ಬಾಂಧವರೇ, ಇದುವರೆಗೂ ವೈಜ್ಞಾನಿಕ ಅಡಿಕೆ ತೋಟದ ನಿರ್ವಹಣೆ ಈ ಕುರಿತು ಕೃಷಿ ವಿಜ್ಞಾನ ಕೇಂದ್ರ ನವಲೆ ಶಿವಮೊಗ್ಗದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಭರತ್ ಕುಮಾರ್ ಎಂಇ ಇವರೊಂದಿಗಿನ ಸಂದರ್ಶನವನ್ನು ಆಲಿಸಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು. ಮುಂದಿನ ಕಾರ್ಯಕ್ರಮ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ರೈತ ಬಾಂಧವರೇ ಇದೀಗ ಕೇಳೋಣ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಈ ಕುರಿತ ಮಾಹಿತಿಗಳನ್ನು. ಆತ್ಮೀಯ ರೈತ ಬಾಂಧವರೇ, ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ 2025 ಈ ಸಾಲಿನಲ್ಲಿ ಮುಂಗಾರಿಗೆ ಮುನ್ನ ಈ ಅಭಿಯಾನವನ್ನು ಆರಂಭಿಸಲಾಗುತ್ತಿದೆ. ಬರುವ 29 ಮೇಯಿಂದ ಹಿಡಿದು ಜೂನ್ 12ರವರೆಗೆ 15 ದಿನಗಳ ಕಾಲ ಈ ಅಭಿಯಾನ ನಡೆಯಲಿದ್ದು, ಎಲ್ಲ ರೈತ ಬಾಂಧವರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇವೆ. ಈ ಅಭಿಯಾನದಲ್ಲಿ ICAR ಸಂಸ್ಥೆಗಳ ವಿಜ್ಞಾನಿಗಳು ಭಾಗವಹಿಸುತ್ತಿದ್ದಾರೆ, ಜೊತೆಗೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು, ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು ಹಾಗೂ ಎಲ್ಲ ಇಲಾಖೆಗಳ ಅಧಿಕಾರಿಗಳು ತಂಡವಾಗಿ ಹಳ್ಳಿ ಹಳ್ಳಿಗಳಿಗೆ ತೆರಳಿ ರೈತ ಬಾಂಧವರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅನೇಕ ಉಪಯುಕ್ತ ತಾಂತ್ರಿಕ ಮಾಹಿತಿಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿಕೊಡಲಿದ್ದು, ಅನೇಕ ಪ್ರಾತ್ಯಕ್ಷಿಕೆಗಳನ್ನು ಸಹ ಅಲ್ಲಿ ನೀಡಲಿದ್ದು, ಅನೇಕ ರೀತಿಯ ಉಪಯುಕ್ತ ಮಾಹಿತಿಗಳು ಅಲ್ಲಿ ಲಭ್ಯವಾಗಲಿದ್ದು, ರೈತ ಬಾಂಧವರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಇದು ಮುಂಗಾರಿನಲ್ಲಿ ನಮ್ಮ ಬೆಳೆಗಳ ಆಯ್ಕೆ, ಬೆಳೆಗಳ ನಿರ್ವಹಣೆ ಮತ್ತು ಖರ್ಚಿನ ನಿರ್ವಹಣೆ, ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿ ತೆಗೆದುಕೊಳ್ಳುವ ಒಂದು ಅವಕಾಶವನ್ನ ಈ ತಾಂತ್ರಿಕ ಮಾಹಿತಿಯು ತಮಗೆ ನೀಡಲಿದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಅಭಿಯಾನದಲ್ಲಿ ಭಾಗವಹಿಸಿ ನಿಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ, ನೆರೆಹೊರೆಯವರಿಗೆ ತಿಳಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಲು ತಿಳಿಸಿ. ನೀವು ಕೂಡ ಬಹಳ ಆಸಕ್ತಿ ವಹಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಡಾಕ್ಟರ್ ದೇವರಾಜ್ TN, ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ, ದಾವಣಗೆರೆ. ನಮಸ್ಕಾರ. ರೈತ ಬಾಂಧವರೇ, ಇನ್ನು 7:45 ಈ ರಾತ್ರಿ ಇಂದು ನಡೆದ ದಾವಣಗೆರೆ ಜಿಲ್ಲೆ ಹದಡಿ ಗ್ರಾಮದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಬಾನುಲಿ ವರದಿಯನ್ನ ಕೇಳುತ್ತೀರಿ. ಕಾರ್ಯಕ್ರಮದ ನಿರ್ಮಾಣ ಮತ್ತು ಪ್ರಸ್ತುತಿ ಡಾಕ್ಟರ್ ಎಸ್ ಎಂ ಸುಧಾಕರ್. ಈ ರಾತ್ರಿ 7:45 ದಾವಣಗೆರೆ ಜಿಲ್ಲೆ ಹದಡಿ ಗ್ರಾಮದಲ್ಲಿ ಹಮ್ಮಿಕೊಂಡ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಬಾನುಲಿ ವರದಿ ಪ್ರಸಾರವಾಗಲಿದೆ. ಭಾರತ ಸರ್ಕಾರದ ಭಾರತೀಯ ಕೃಷಿ ಸಂಶೋಧನಾ ಅನುಸಂಧಾನ ಪರಿಷತ್ ನವದೆಹಲಿಯು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಎಂಬ ರಾಷ್ಟೀಯ ಕಾರ್ಯಕ್ರಮವನ್ನು 29 May 2025 12 June 2025 ಮುಂಗಾರು ಪೂರ್ವ ಹಂಗಾಮಿನಲ್ಲಿ ಪ್ರಾರಂಭಿಸಿದೆ. ಕೃಷಿ ಸಂಶೋಧನೆ ಮತ್ತು ರೈತ ಸಮುದಾಯದ ನಡುವಿನ ಅಂತರವನ್ನು ಕಡಿಮೆ ಮಾಡುವುದು ಈ ಅಭಿಯಾನದ ಉದ್ದೇಶವಾಗಿದೆ. ಕೃಷಿ ಜ್ಞಾನವನ್ನು ನೇರವಾಗಿ ರೈತರ ಜಮೀನುಗಳಿಗೆ ಕೊಂಡೊಯ್ಯುವ ಮೂಲಕ ಈ ಅಭಿಯಾನವನ್ನು ಭಾರತ ಸರ್ಕಾರದ ಭಾರತೀಯ ಕೃಷಿ ಸಂಶೋಧನಾ ಅನುಸಂಧಾನ ಪರಿಷತ್ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳನ್ನು ಒಳಗೊಂಡ 2 ತಂಡಗಳ ಮೂಲಕ ಕಾರ್ಯಗತಗೊಳಿಸಲಾಗುತ್ತಿದೆ. ಈ ಅಭಿಯಾನದ ಪ್ರಮುಖ ಉದ್ದೇಶಗಳು ಏನೆಂದರೆ ಮುಂಗಾರು ಬೆಳೆಗಳಿಗೆ ಸಂಬಂಧಿಸಿದ ಸುಧಾರಿತ ಮತ್ತು ಆಧುನಿಕ ತಂತ್ರಜ್ಞಾನಗಳ ಬಗ್ಗೆ ರೈತರಲ್ಲಿ ಜಾಗೃತಿ ಮೂಡಿಸುವುದು, ಸರ್ಕಾರಿ ನೀತಿಗಳು ಮತ್ತು ಯೋಜನೆಗಳ ಕುರಿತು ಮಾಹಿತಿಯನ್ನು ಪ್ರಸಾರ ಮಾಡುವುದು, ಬೆಳೆ ಮತ್ತು ಕೃಷಿ ಪರಿಕರಗಳ ಆಯ್ಕೆಗಳ ಬಗ್ಗೆ ಉತ್ತಮ ಮಾಹಿತಿಯುಳ್ಳ ನಿರ್ಧಾರಕ್ಕಾಗಿ ಮಣ್ಣಿನ ಆರೋಗ್ಯ ಕಾರ್ಡ್ಗಳ ಬಳಕೆಯನ್ನು ಉತ್ತೇಜಿಸುವುದು ಮತ್ತು ಮಣ್ಣು ಪರೀಕ್ಷೆ ಆಧಾರಿತ ಪರಿಕರ ಮತ್ತು ಬೆಳೆ ಆಯ್ಕೆ ಮಾಡುವುದು, ರಸಗೊಬ್ಬರಗಳ ವಿವೇಚನಾಯುಕ್ತ ಬಳಕೆಯನ್ನು ಉತ್ತೇಜಿಸಿ ಉತ್ತಮ ಕೃಷಿ ಪದ್ಧತಿಗಳ ಮೇಲೆ ಒತ್ತು ನೀಡುವುದು, ಭವಿಷ್ಯದ ಸಂಶೋಧನೆಯನ್ನು ರೂಪಿಸಿ